ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆ, ಅಧಿಸೂಚನೆ ಪ್ರಕಟ. ಮತ್ತು ಮೈಸೂರು ಜಿಲ್ಲೆಯಲ್ಲಿ ಭೀಕರ ಅಪಘಾತ, 10 ಮಂದಿ ದುರ್ಮರಣ, ಮೃತ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ವರದಿಯಂತೆ ಇಂದು ಮುಖ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ. ದಿನದ ಗರಿಷ್ಠ ತಾಪಮಾನ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇನ್ನು 3 ದಿನಗಳ ಕಾಲ ಮುಖ್ಯವಾಗಿ ಮೋಡ ಕವಿದ ವಾತಾವರಣ ಹಾಗೂ ಗುಡುಗು ಸಹಿತ ಮಳೆಯಾಗುವ, ಜೊತೆಗೆ ಮಿಂಚು, ಗುಡುಗು, ಸಿಡಿಲು ಸಹಿತ ಮಳೆಯಾಗುವ ಸಂಭವವಿದೆ. ಹವಾಮಾನ ವರದಿ ಕೇಳಿದಿರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕಾಫಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಜಾವಳಿಯ ಕಾಫಿ ಬೆಳೆಗಾರರಾದ ಎಂಸಿ ಪರೀಕ್ಷಿತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಕಾಫಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಜಾವಳಿ ಗ್ರಾಮದ ಎಂಸಿ ಪರೀಕ್ಷಿತ್ ಅವರೊಂದಿಗಿನ ಸಂದರ್ಶನವನ್ನ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಾವಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಂಸಿ ಪರೀಕ್ಷಿತ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೂಲತಃ ಕೃಷಿಕರು ಏನೆಲ್ಲ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪರೀಕ್ಷಿತ್ ಅವರಿಗೆ. ಸರ್ ನಮಸ್ಕಾರ. ಸರ್ ಪರೀಕ್ಷಿತ್ ನಿಮ್ಗೆ ಎಷ್ಟು ವಯಸ್ಸು? ಸರ್ ನನಗೆ 37-38 ವರ್ಷ. ಸರ್ ಏನು ಓದಿದ್ರಿ ತಾವು? ನಾನು BA LLB ಕಂಪ್ಲೀಟ್ ಆಗಿದೆ. BA LLB ಮಾಡಿ ಮುಂದಕ್ಕೆ ಏನ್ ವೃತ್ತಿ ಮಾಡ್ಲಿಲ್ವಾ? ಇಲ್ಲ, 10 ವರ್ಷ ನಾನು ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಅನಂತರ ಮತ್ತೆ ಕೆಲವು ಸಮಾಜ ಸೇವೆ ಮತ್ತೆ ರಾಜಕೀಯ ಫೀಲ್ಡ್ ಇಂದ ಮತ್ತೆ ಕೃಷಿ ಫೀಲ್ಡ್ ಇಂದ ಮತ್ತೆ ವಾಪಸ್ ಗ್ರಾಮೀಣ ಭಾಗದಲ್ಲಿ ಜನಗಳ ಸೇವೆ ಮಾಡ್ತಾ ಇದ್ದೀನಿ. ಯಾಕೆ ಈ ತರದ ಒಂದು ಕೃಷಿಗೆ ಸಂಬಂಧಪಟ್ಟಾಗೆ ಹೆಚ್ಚು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅನಿಸ್ತು ನಿಮಗೆ? ಇಲ್ಲ, ನನಗೆ ಯಾಕೋ ಜೀವನದಲ್ಲಿ ತುಂಬಾ ಖುಷಿ ಆಯ್ತು. ಮತ್ತೆ ಜೀವನದಲ್ಲಿ ಕೊನೆಯವರೆಗೂ ಕೈಡಿ ಅಂತಕ್ಕಂತ ಉದ್ಯೋಗ ಅಂದ್ರೆ ಅದು ಒಂದೇ ಕೃಷಿ. ಹಾಗಾಗಿ ಪರಿಸರವನ್ನ ಒಂದು ಬೆಳೆಸತಕ್ಕಂತ ಉಳಿಸತಕ್ಕಂತ ಕೆಲಸಕ್ಕೂ ಸೇರಿಸಿ ಈ ಕೃಷಿ ಚಟುವಟಿಕೆ ಭಾಗವಹಿಸಬೇಕು ಅನಿಸ್ತು. ಹಾಗಾಗಿ ಭಾಗವಹಿಸ್ತದೆ. ಮೊದಲಿಂದಲೂ ಕೃಷಿಯ ಬಗ್ಗೆ ಆಸಕ್ತಿ ಇತ್ತ? ಹೇಗೆ? ಕಾಲೇಜು ವಿದ್ಯಾರ್ಥಿ ಜೀವನದಲ್ಲಿ, ನಂತರ ಪರಿಸರ ಇತರ ಕೆಲವು ಪ್ರಕೃತಿ ನಿಮ್ಮ ಕೆಲವು ಬುಕ್ಸ್ಗಳು ಓದಿದಾಗ, ಮತ್ತೆ ಪೂರ್ಣಚಂದ್ರ ತೇಜಸ್ವಿಯವರ ಅಥವಾ ಸಿದ್ಧಾಂತಗಳಿಗೆ, ನಂತರ ಪ್ರಕೃತಿ ರಿಲೇಟೆಡ್ ಆಗಿ ಈ ಕೃಷಿಯಿಂದ ನಾವು ಒಪ್ಕೊಂಡು. ಜಮೀನು ಎಷ್ಟಿತ್ತು? ನಮ್ಗೊಂದು 10 ಎಕರೆ ಜಮೀನು, ಕಾಫಿ ತೋಟ ಇದೆ. 10 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? ಕಾಫಿ ಇದೆ, ಏಲಕ್ಕಿ ಇದೆ, ಮೆಣಸು ಇದೆ, ಬಾಳೆ, ಅಡಿಕೆ, ಮಿಶ್ರ ಬೆಳೆ ಬೆಳಿತೀವಿ. ಇದು ಹಳೆಯ ತೋಟವಾ ಅಥವಾ ನೀವು ಬಂದ ಮೇಲೆ ಇಂಪ್ರೂವ್ ಮಾಡಿದ್ದು ಹೇಗೆ? ನಮ್ಮ ಅಜ್ಜನ ಕಾಲದಿಂದಲೂ ಕೂಡ ತೋಟ ಇದೆ. ಅವಾಗಿಂದಲೂ ಕೂಡ ನಾವು ಕೃಷಿ ಮಾಡ್ತೀವಿ, ನಮ್ಮ ತಂದೆ, ನಂತರ ನಾವು ಮಾಡ್ತೇವೆ. ಈಗ ನೀವೇ ನಿರ್ವಹಣೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಫಿ 10 ಎಕರೆ ಇದೆಯಾ? 10 ಎಕರೆ ತೋಟದೊಳಗಡೆ ಮಧ್ಯದಲ್ಲಿ ಏಲಕ್ಕಿ, ಮಧ್ಯದಲ್ಲಿ ಮೆಣಸು, ಮತ್ತೆ ಕಾಫಿ ಗಿಡಗಳ ಮಧ್ಯೆ ಏಲಕ್ಕಿಗಳನ್ನ ಬೆಳಿತೀವಿ, ತೆಂಗಿನ ಗಿಡ ಮತ್ತೆ ಅಡಿಕೆ ಗಿಡ ಮೆಣಸನ್ನು ಬೆಳಿತೀವಿ. ಕಾಫಿ ಯಾವ ತಳಿಯನ್ನು ಹಾಕೊಂಡಿದ್ದೀರಿ? ಅರಬಿಕಾ ಮತ್ತು ರೋಬಸ್ಟ್ ಎರಡು ಇದೆ ಸರ್. ಎರಡು ಕೂಡ ಇದೆ. ಕಾಫಿ ಬೆಳೆ ಅನುಭವಗಳು ಹೇಗಿದ್ದಾವೆ ವಿವರವಾಗಿ ಹೇಳಿ. ಕಾಫಿ ಬೆಳೆ ಚೆನ್ನಾಗಿದೆ. ಈ ಭಾಗದಲ್ಲಿ ತುಂಬಾ ಮಾರ್ಕೆಟಿಂಗ್ ಇದೆ. ಒಂದ್ ಬಾರಿ ರೇಟ್ ಜಾಸ್ತಿ ಆದ್ರೆ ಒಂದ್ ಬಾರಿ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ರೈತರಿಗೆ ಬದುಕಲಿಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಇದೆ. ಒಂದು ಉತ್ತಮವಾದ ಬೆಳೆ ಈ ಭಾಗಕ್ಕೆ ತುಂಬಾ ಅನುಕೂಲ ಆಗಿದೆ. ಹಾಗಾಗಿ ಕಾಫಿ ಒಂದು ಉತ್ತಮವಾದ ಬೆಳೆ. ಇಲ್ಲಿ ಎಲ್ಲರೂ ಈ ಭಾಗದಲ್ಲಿ ಚಿಕ್ಕಮಗಳೂರು ಮೂಡಿಗೆರೆಲ್ಲ ಅದು ಅತಿ ಹೆಚ್ಚು ಕಾಫಿ ಬೆಳಿತಿರಂತ. ಈ ಭಾಗ ಮಲೆನಾಡಲ್ಲಿ ಭಾರಿ ಫೇಮಸ್ ಇದೆ. ಏನೆಲ್ಲ ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ ಕಾಫಿಗೆ? ಕಸಿ ಮಾಡ್ತೀವಿ, ಧೂಳಕ್ತೆ ಮಾಡ್ತಾರೆ, ಸ್ಪ್ರಿಂಕ್ಲರ್ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ, ಆಮೇಲೆ ಕಾಫಿಗೆ ಸಂಬಂಧಪಟ್ಟಿಗೆ ಗಿಡಗಳನ್ನ ನೆಡ್ತೀವಿ, ಏಲಕ್ಕಿ ಗಿಡಗಳ ಮಧ್ಯೆ ನೆಡ್ತೀವಿ, ನೆರಳಿಗೆ ಮರಗಸಿ ಮಾಡ್ತೀವಿ ಬೇಸಿಗೆಗಾಲದ ಟೈಮಲ್ಲಿ, ಮಳೆಗಾಲದ ಟೈಮಲ್ಲಿ ಅದನ್ನ ಮರಗಸಿಯನ್ನ ಮಾಡಿ ನೆರಳು ಬಿಡಕೊಡುವಂತ ಕೆಲಸವನ್ನ ಕಾಫಿ ತೋಟಗಳಲ್ಲಿ ಮಾಡ್ತೀವಿ. ಈಗ ಇದನ್ನೆಲ್ಲ ಮಾಡ್ಲಿಕ್ಕೆ ಜನಗಳು ನಿಮಗೆ ಸಿಗ್ತಾರೆ? ಸಿಗ್ತಾರೆ. ಇಲ್ಲಿ ಸ್ಥಳೀಯ ಜನರು ಇದ್ದಾರೆ, ಅಸ್ಸಾಂನ ಕಾರ್ಮಿಕರು ಇದ್ದಾರೆ, ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಕಾರ್ಮಿಕರು ಆ ಭಾಗದಲ್ಲಿ ಉದ್ಯೋಗ ಇಲ್ಲದೆ, ಆ ಭಾಗದಲ್ಲಿ ಹಾರ ಇಲ್ಲದೆ, ಮಳೆ ಇಲ್ಲದೆ ಈ ಭಾಗದಲ್ಲಿ ಬಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಭಾಗ ಏನಿದೆ ಜಾವಳಿ ಭಾಗ, ಇದು ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂತ ಒಂದು ಪ್ರದೇಶ. ಕೃಷಿಗೆ ಮಳೆ ಹೇಗೆ ಸವಾಲನ್ನ ಒಡ್ಡುತ್ತೆ? ಇಲ್ಲಿ 2019 ಭಾಗ ಫ್ಲಡ್ ಆಗಿದ್ದಂತ ಪ್ರದೇಶ ಈ ಜಾವಳಿ ಪ್ರದೇಶ. ಇಲ್ಲಿ ಏನಾಗುತ್ತೆ ಅಂತೇಳಿ ನೋಡಿ, ಈ ಬಾರಿ ನಮ್ಗೆ ಇಲ್ಲಿ ಮಳೆ ಇಲ್ಲ. ಈ ಭಾಗದಲ್ಲಿ ಮಳೆ ಆಗಿದ್ರಿಂದ ಕಾಫಿ ಹೂವು ಒಂದ್ಸತಿ ಸಣ್ಣ ಮಟ್ಟದಲ್ಲಿ ಆಗಿತ್ತು, ಈ ಮತ್ತೆ ಮಳೆ ಕೈ ಕೊಟ್ಟಿದ್ರಿಂದ ಇಲ್ಲಿ ಕಾಫಿ ಹೂವು ಒಣಗೋಗಿದೆ. ಹಾಗಾಗಿ ಕಾಫಿ ಬೆಳೆ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರ್ತಾ ಇದೆ. ಮಳೆ ಬರಬೇಕಿತ್ತು, ಈ ಭಾಗದಲ್ಲಿ ಮಳೆ ಬಂದಿಲ್ಲ. ಅದ ನಂತರ 15-20 ಮೇಲೆ ಕಂಟಿನ್ಯೂಸ್ ಆಗಿ ಮಳೆ ಬೀಳುತ್ತೆ. ನಮ್ಗೆ ಇಲ್ಲಿ ವಾಪಸ್ ಮಳೆ ಕಂಟಿನ್ಯೂ ಆಗಿ ಸ್ಟಾಪ್ ಆಗೋದು ಅಕ್ಟೋಬರ್, ಅದು ಅತಿ ಹೆಚ್ಚು ಮಳೆ ಬೀಳುತ್ತೆ, ದಿನಕ್ಕೆ 5-10 ಮಳೆ ಬೀಳುತ್ತೆ. ಹಾಗಾಗಿ ಡಿಸೆಂಬರ್ ಟೈಮಲ್ಲಿ ಕಾಫಿ ಒಂದು ದೊಡ್ಡ ಮಟ್ಟ ಕಾಫಿ ಬಂದಿರುತ್ತೆ. ಆ ಕಾಫಿ ಸಂಪೂರ್ಣವಾಗಿ ಗಾಳಿ ಮಳೆಯಿಂದಾಗಿ ಉದುರಿ ನೆಲ ಬೀಳುತ್ತೆ, ರೈತರ ಕೈ ಸಿಗೋದಿಲ್ಲ. ಅದು ಹೀಗೆ ಪ್ರತಿ ವರ್ಷನೂ ನಿಮಗೆ ಸವಾಲು ಇದ್ದೇ ಇರುತ್ತೆ? ಪ್ರತಿ ವರ್ಷ ನಮಗೆ ಮಳೆ ಮತ್ತೆ ಗಾಳಿ ಇಲ್ಲಿ ಸವಾಲಿಂದ ಪ್ರಕೃತಿ ರೈತರ ಜೊತೆ ಆಟ ಆಡ್ತಾ ಇದೆ ಈ ಭಾಗದಲ್ಲಿ. ಅತಿ ಹೆಚ್ಚು ನಮಗೆ ಇಲ್ಲಿ ಮಳೆಯಿಂದನೇ ಸಮಸ್ಯೆ ಆಗಿರೋದು. ಮಳೆಗಾಲದಲ್ಲಿ ಈ ಭಾಗದ ಜನಜೀವನ ಹೇಗಿರುತ್ತೆ? ಮಳೆಗಾಲದಲ್ಲಿ ಇಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ, ಸಂಪೂರ್ಣವಾಗಿ ನಾವು ನಗರದಿಂದ ಹೊರಗಡೆ ಹೋಗಿರ್ತೀವಿ. ಇಲ್ಲಿ ಮಳೆಯಿಂದಾಗಿ ಮರಗಳು ಬೀಳೋದು, ಗುಡ್ಡಗಳು ಕುಸಿದು ಬೀಳೋದು, ಅನಂತರಾಗಿ ಇಲ್ಲಿ ಸೇತುವೆಗಳು ತುಂಬೋದು, ಬಸ್ಗಳ ಸಂಪರ್ಕ ಇರೋದಿಲ್ಲ, ಮನುಷ್ಯರು ಬಹಳಷ್ಟು, ಇದು ಇಂಟೀರಿಯಲ್ ಪ್ರದೇಶಗಳು, ಇಲ್ಲಿ ಕಿಲೋಮೀಟರ್ಗೆ ಒಂದೊಂದು ಮನೆಗಳಿದಾವೆ, ದಾರಿ ಸಂಪರ್ಕಗಳೇ ಇರೋದಿಲ್ಲ. ಮಳೆ ನಂತರ ಇಲ್ಲಿ ಬರ್ತಾರೆ, ಆಮೇಲೆ ಮಳೆಗಿಂತ ಮುಂಚೆ ಅವ್ರ ಇಲ್ಲಹಾರಗಳನ್ನ ಇದನ್ನೆಲ್ಲ ತಗೊಂಡೋಗಿ ಇಟ್ಟಿರ್ತಾರೆ. ಹಾಗಾಗಿ ಅವರಿಗೆ ಸಂಪೂರ್ಣವಾಗಿ ನಗರದ ಮತ್ತೆ ಗುಡ್ಡಗಾಡು ಪ್ರದೇಶಗಳ ಜನ ಈ ಭಾಗದ ಸಂಪೂರ್ಣವಾಗಿ ಸಂಪರ್ಕಗಳನ್ನ ಕಳೆದುಕೊಂಡು ಮಳೆಗಾಲ ನಂತರ ಅವರು ವಾಪಸ್ಸು ಸಹಜ ಸ್ಥಿತಿಗೆ ಬರ್ತಾರೆ. ಈ ಕೃಷಿಕರಿಗೆ ಏನೇನು ಸಮಸ್ಯೆಗಳು ಎದುರಾಗುತ್ತೆ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ವಿಪರೀತ ಮಳೆ, ಎರಡನೇದು ಕಾಡು ಪ್ರಾಣಿಗಳ ಕಾಟ. ಇಲ್ಲಿ ವಿಪರೀತ ಮಳೆಯಿಂದಾಗಿ ಅವರಿಗೆ ಕೃಷಿ ಮಾಡಕ್ಕೆ ಆಗೋದಿಲ್ಲ. ಗದ್ದೆ ಒಂದು ಮಾಡ್ತಾರೆ, ಆ ಗದ್ದೆ ಮಳೆ ಸಂಪೂರ್ಣವಾಗಿ ನೀರಿರಬೇಕು, ಅಕಸ್ಮಾತ್ ಮಳೆ ಕೈ ಕೊಟ್ರೆ ಅದು ಕಷ್ಟನೇ. ಮುಂಗಾರು ಮಳೆ ಚೆನ್ನಾಗಬೇಕು, ಮಳೆ ಜಾಸ್ತಿ ಆದ್ರೆ ಕಾಫಿಗೆ ಕೃಷಿ ರೈತರ ಕೈ ಸಿಗೋದಿಲ್ಲ, ಯಾವ ಬೆಳೆನೂ ಸಿಗೋದಿಲ್ಲ. ಗದ್ದೆ ಒಂದು ಉಳಿಯುತ್ತೆ, ಬೆಳೆ ನಂತರ ನವೆಂಬರ್ ಡಿಸೆಂಬರ್ ನಂತರ ಮಳೆ ಆದ್ರೆ ಕೈಗೆ ಬಂದಿರತಕ್ಕಂಥ ಫಸಲು ಕೂಡ ಉದುರೋಗುತ್ತೆ, ಕಾಫಿನೂ ಸಿಗೋದಿಲ್ಲ, ಭತ್ತನೂ ಸಿಗೋದಿಲ್ಲ. ಈಗ ಮೆಣಸು ಮತ್ತೆ ಏಲಕ್ಕಿಗೂ ಕೂಡ ಮಳೆಯಿಂದ ಸಮಸ್ಯೆ ಆಗುತ್ತೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಅತಿ ಹೆಚ್ಚು ಮಳೆ ಆಗಬಾರದು, ಭೂಮಿ ತಂಪಾದ್ರೆ ಮೆಣಸು ಹೋಗ್ಬಿಡುತ್ತೆ. ಸೊ ಭೂಮಿ ಒಂದು ಉಷ್ಣವಾದ ಇದರಲ್ಲಿ ಬೆಳೆಯಂತದಾಗಂತ ಫಸಲಾಗಂತದ್ದು. ಈ ಭಾಗ ನಮಗೆ ಕಳೆದ ಬಾರಿ 2 ಸತತವಾಗಿ ಮಳೆ ಆಗಿತ್ತು, ಕಂಟಿನ್ಯೂಸ್ 1 ಮಳೆ ಆಗಿದ್ದು. ಈ ವರ್ಷ ಅದೊಂದು ಸ್ವಲ್ಪ ಫಸಲು ಸಿಕ್ಕಿದೆ ಈ ಭಾಗ ರೈತರಿಗೆ, ಸ್ವಲ್ಪ ಅಷ್ಟೇ ಫಸಲು ಸಿಗಲಿಕ್ಕೆ ಸಾಧ್ಯ ಆಗಿದೆ. ಹೌದು, ಈಗ ಅಷ್ಟೊಂದು ಮಳೆ ಬರುತ್ತಲ್ಲ, ಈಗ ಏನೇ ಸವಾಲು ಇರಲಿ ಪ್ರಕೃತಿಕವಾಗಿ ನಮಗೆ ಸವಾಲು ಇದ್ದೇ ಇರುತ್ತೆ. ಬಿಸಿಲಿರುತ್ತೆ, ಮಳೆ ಇರುತ್ತೆ, ಗಾಳಿ ಇರುತ್ತೆ, ಚಳಿ ಇರುತ್ತೆ, ಅದೆಲ್ಲದನ್ನು ಮೀರಿ ಬೆಳೆದ್ಕೊಳ್ಬೇಕಷ್ಟೇ. ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟನ್ನ ಬೆಳೆದ್ಕೋಬೇಕು. ಈ ನಿಟ್ಟಿನಲ್ಲಿ ಹೇಗೆ ಪ್ರಯತ್ನವನ್ನು ಮಾಡ್ತಾರೆ ಈ ಭಾಗದಲ್ಲಿ? ಖಂಡಿತ, ಇಲ್ಲಿ ಜನಗಳಿಗೆ ಕೌಟುಂಬಿಕವಾಗಿ ಹಿಂದೆ ನಡ್ಕ ಬಂದಿರತಕ್ಕಂಥದ್ದು, ಅವ್ರು ನಂಬಿರತಕ್ಕಂಥ ಬೆಳೆ. ಈ ಬೆಳೆಗಳಿಲ್ದಿದ್ರೆ ಅವರು ಸಾಧ್ಯನೇ ಇಲ್ಲ. ಇಲ್ಲಿ ಯಾವುದೇ ಮನೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಯಾರು ಇಲ್ಲ, ಬೇರೆ ಬೇರೆ ಯಾವುದೇ ರೀತಿ ಸರ್ಕಾರ ಸೌಲಭ್ಯಗಳಿಲ್ಲ. ಇಲ್ಲಿ ನಮ್ ಕಂಡು ಬಂದಿರತಕ್ಕಂಥದ್ದು ಅವ್ರು ಬೆಳೆಯತಕ್ಕಂಥ ಬೆಳೆ, ಅವರ ಜಮೀನು, ಅವ್ರು ನಂಬಿರತಕ್ಕಂಥ ಸ್ವಯಂಪ್ರೇರಿತವಾಗಿ ಬೆಳೆತಿರತಕ್ಕಂಥ ಆಹಾರ, ಈ ಪದ್ಧತಿಗಳನ್ನೇ ನಮ್ ಕಂಡಿರೋದು. ಅದು ಕೈ ಬಿಟ್ರೆ ಅವರಿಗೆ ಜೀವನನೇ ಇಲ್ಲ, ಮಕ್ಕಳುಗಳನ್ನ ಓದಿಸತಕ್ಕಂಥದ್ದು, ಬೇರೆ ಬೇರೆ ರೀತಿ ಖರ್ಚುಗಳಿಗೆ ಅವ್ರು ಬೆಳೆದಿರತಕ್ಕಂಥ ಬೆಳೆನೇ ಅವರಿಗೆ ಆಧಾರ. ನಿಮ್ಮ ಕಾಫಿ ತೋಟಕ್ಕೆ ಎಷ್ಟು ಈಗ ವಯಸ್ಸಾಯ್ತು? ನಮ್ಮ ಕಾಫಿ ತೋಟಕ್ಕೆ ಒಂದು ನನ್ನ ಪ್ರಕಾರ 35-40 ದಾಟಿದೆ. ನನಗೆ 37, 40 ನಮ್ಮ ತಂದೆಯಿಂದಲೂ ಹಿಂದೆ ಮಾಡಿದ್ದು, 40 ದಾಟ ಹೋಗಿದೆ ನನಗೆ ಗೊತ್ತಿರೋ ಪ್ರಕಾರ. 40 ಕೂಡ ಈಗ ಅಷ್ಟು ವರ್ಷ ವಯಸ್ಸಾಗಿದ್ರು ಕೂಡ ಗಿಡಗಳು ಚೆನ್ನಾಗಿ ಫಸಲು ಕೊಡ್ತಾ ಇದ್ದಾವೆ. ಚೆನ್ನಾಗಿ ಕೊಡ್ತಿದೆ, ಫಸಲಿದೆ ನಮಗಿದೆ. ಮಳೆಯೇ ಪ್ರಕೃತಿನೇ ನಮಗೆ ಮುನಿಯೋದು, ಒಲಿಯೋದೆಲ್ಲ ಅದೇ. ಅದ್ರ ಮೇಲೆ ಕಂಡೀಷನ್ ಆಗಿ ಮಳೆ ಬಂದ್ರೆ ನಮ್ಗೆ ಸಿಗುತ್ತೆ. ವಯಸ್ಸಾದ ಗಿಡ ಆದ್ರೂ ಫಸಲು ಚೆನ್ನಾಗಿದೆ. ಈಗ ಕಾಫಿಗೆ ಒಂದಷ್ಟು ಪೋಷಕಾಂಶಗಳನ್ನ ಪೂರೈಸಬೇಕಾಗುತ್ತೆ. ಅದು ಸಾವಯವ ರೂಪದಿರ್ಬೋದು, ರಾಸಾಯನಿಕ ರೂಪದಿರ್ಬೋದು, ಒದಗಿಸ್ಬೇಕು. ಹೇಗೆ ಮತ್ತೆ ಯಾವ ಸಂದರ್ಭದಲ್ಲಿ ಒದಗಿಸ್ತೀರಿ? ನಾವು ಅದನ್ನ ವರ್ಷಕ್ಕೆ 2 ಗೊಬ್ಬರ ಹಾಕ್ತೀವಿ. ಯೂರಿಯಾ ಮಿಕ್ಸ್ಚರ್ ಗೊಬ್ಬರಗಳನ್ನ ಹಾಕ್ತೀವಿ. ದನದ ಗೊಬ್ಬರಗಳನ್ನ ಹಾಕಕ್ ಆಗೋದಿಲ್ಲ, ಈಗ ದನಗಳೆಲ್ಲ ಸಾಕಾರಣೆಗಳು ಕಡಿಮೆ ಆಗಿದೆ. ಹಾಗಾಗಿ ನಾವು ಅದನ್ನ ಸ್ಪ್ರೇಗಳನ್ನ ಮಾಡ್ತೀವಿ, ಅದ್ರ ಜೊತೆಗೆ ಯೂರಿಯಾ ಮಿಕ್ಸ್ಚರ್ ಗೊಬ್ಬರಗಳನ್ನ ಹಾಕಿ ಬಳಸ್ತೀವಿ. ದನಗಳ ಸಾಗಾಣಿಕೆಗಳು ಕಡಿಮೆ ಆಗಿರೋದ್ರಿಂದ ನಮಗೆ ಸಗಣಿ ಗೊಬ್ಬರಗಳು ಸಿಗ್ತಾ ಇಲ್ಲ, ಹಾಗಾಗಿ ಸರ್ಕಾರದ ಗೊಬ್ಬರಗಳನ್ನೇ ನಾವು ಬಳಸಿ ಕಾಫಿ ತೋಟಕ್ಕೆ ಹಾಕ್ತೀವಿ. ಯಾವ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಹಾಕಲಾಗುತ್ತೆ? ನಾವು ಅದು ಕಾಫಿ ಬೆಳೆಯಕ್ಕಿಂತ ಮುಂಚೆ, ಈಗ ನಾವು ಮಳೆ ಬೀಳಕ್ ಮುಂಚೆ ನಾವು ಈ ಟೈಮಲ್ಲಿ ಹಾಕ್ಬೇಕಿತ್ತು, ಮಳೆ ಇಲ್ಲ, ಹಾಗಾಗಿ ಅದು ನಿಂತಿದೆ. ಗೊಬ್ಬರದ ಪೂರೈಕೆನೂ ಕೊರತೆ ಇದೆ. ಪೂರೈಕೆ ನಂತರ ನಾವು ಮಳೆ ಬರೋ ಟೈಮಲ್ಲಿ ನಾವು ಅದು ಹಾಕ್ತೀವಿ. ಅತಿಯಾಗಿ ಮಳೆ ಬರೋದ ಹಾಕಿದ ಟೈಮಲ್ಲಿ ಗೊಬ್ಬರ ಕೊಚ್ಕೋಗುತ್ತೆ. ಹಾಗಾಗಿ ನಾವು ಜೂನ್ಗಿಂತ ಮುಂಚೆ 15ನೇ ತಾರೀಕಿಂತ ಮುಂಚೆ ನಾವು ಗೊಬ್ಬರಗಳನ್ನ ಹಾಕ್ತೀವಿ. ಈ ಸಾಲಿನಲ್ಲಿ ಮಳೆ ಕಡಿಮೆ ಆಯ್ತಲ್ಲ, ಇದೇ ವರ್ಷ ಇಷ್ಟು ಕಡಿಮೆ ಆಗಿರೋಂಥದ್ದು ಹೇಗೆ? ಖಂಡಿತ ಈ ವರ್ಷ ಬಹಳ ಕಡಿಮೆ ಆಗಿದೆ. ನಮಗೊಂದು ಇಲ್ಲಿ 3.25 ಇಂಚ್ ಮಳೆ ಬಂದಿದೆ ಈ ಭಾಗದಲ್ಲಿ. ಪ್ರತಿ ವರ್ಷ ಎಷ್ಟು ದಿನ ಒಂದು 10-15 ಇಂಚ್ ಮಳೆ ಆಗಿರೋದು ಈ ಟೈಮಲ್ಲಿ. ಹಾಗಾಗಿ ಈ ವರ್ಷ ಅತಿ ಕಡಿಮೆ ಮಳೆ ಆಗಿದೆ ರಾಜ್ಯದ ಇಲ್ಲೇ ಅಂತ, ಸಂಪೂರ್ಣವಾಗಿ ಎಲ್ಲಾ ಕಡೆ ಮಳೆ ಕೈಕೊಟ್ಟಿದೆ. ಹೌದು, ಇಲ್ಲೂ ಕೂಡ ಮಳೆ ಬಂದಿಲ್ಲ. ಇಲ್ಲಿ ಏನು ಸಮಸ್ಯೆ ಉಂಟಾಗಿದೆ ಮಳೆ ಬಾರದೇ ಇರೋದ್ರಿಂದಾಗಿ? ಇಲ್ಲಿ ಮಳೆ ಬರೋದ್ರಿಂದ ಒಂದು ಅರಣ್ಯಗಳು ಕಾಡ್ಗಿಚ್ಚಿಗೆ ಗುರಿಯಾಗಿದೆ, ಸಂಪೂರ್ಣ ಕಾಡ್ಗಿಚ್ಚು ಗುರಿಯಾಗಿ ಅರಣ್ಯದ ವ್ಯಾಪಿಸಿರ್ತಕ್ಕಂಥ ಬೆಂಕಿ ಸುತ್ತಮುತ್ತಲ ತೋಟಗಳಿಗೆ ಇದಾಗಿದೆ. ಎರಡನೇದು ಕಾಫಿ ಸ್ವಲ್ಪ ಮಳೆಯಿಂದಾಗಿ ಹೂ ಬಿಟ್ಟಿತ್ತು. ಆ ಹೂ ಬಿಟ್ಟು ಒಂದ್ 2-3 ದಿನ ದೊಡ್ಡ ಮಳೆ ಬೇಕಿತ್ತು, 1-2 ಇಂಚ್ ಮಳೆ. ಆ ಮಳೆಗಳು ಬರಲಿಲ್ಲ. ಕುಡಿಯ ನೀರಿನ ಸಮಸ್ಯೆ ಇದೆ ಭಾಗದಲ್ಲಿ. ನಮ್ಮ ಇದು ಹೇಮಾವತಿ ಹುಟ್ಟತಕ್ಕಂಥ ಜಾಗ, ನಾವು ಇಲ್ಲಿ ದೀಪದ ಬುಡ ಕತ್ಲು ಅಂತ ಹೇಳ್ದಂಗೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ, ಉದ್ಭವ ಆಗಿದೆ. ಎಲ್ಲ ಬಾವಿಗಳು ಕೆರೆಗಳು ಹಳ್ಳಗಳು ಒಣಗೋಗಿದೆ, ಬೋರ್ವೆಲ್ಗಳಲ್ಲಿ ನೀರು ಬತ್ತೋಗಿದೆ, ಕುಡಿಯ ನೀರಿನ ಸಮಸ್ಯೆ. ಇದು ಕಂಟಿನ್ಯೂ ಆಗಿ ಇನ್ನೊಂದು ತಿಂಗಳಾದ್ರೆ ಸಂಪೂರ್ಣವಾಗಿ ಇಲ್ಲಿ ನೀರು ಆವಿಯಾಗತಕ್ಕಂಥ ಎಲ್ಲಾ ವ್ಯವಸ್ಥೆಗಳು ಆರಂಭ ಆಗಿದೆ. ಈಗ ಹೂ ಬಿಟ್ಟು ಹೂವೆಲ್ಲ ಒಣಗಿದೆ ಬಿಸಿಲಿಗೆ, ಒಂದು ಮಳೆ ಬಂತು ಹೂ ಬಿಡ್ತು. ಸಹಜವಾಗಿ ಕಾಫಿ ಹೆಂಗೆ ಅಂತಂದ್ರೆ ಒಂದು ಮಳೆ ಆದ್ರೂ ಸಾಕು, ತಕ್ಷಣ ಹೂ ಬಿಟ್ಬಿಡುತ್ತೆ. ಆ ನಂತರ ಮಳೆ ಬೇಕಾಗುತ್ತೆ ಅದಕ್ಕೆ, ಅದು ಮಳೆ ಬಂದ್ರೆ ಕಾಯಿಯನ್ನ ಕಟ್ಟುತ್ತೆ, ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಈಗ ಪರಿಸ್ಥಿತಿ ಹೇಗಿದೆ, ಇದ್ರ ಪರಿಣಾಮ ಏನಾಗ್ಬೋದು ಮುಂದಿನ ಸಾರಿ? ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಮಾಣದಲ್ಲಿ ಹೂ ಬಿಟ್ಟಿತ್ತು. ಒಂದು 1/2 ಇಂಚ್ ಮಳೆ ಬಿತ್ತು, ಕಂಟಿನ್ಯೂ ಮುಕ್ಕಾಲು ಟೋಟಲ್ 2 ಇಂಚ್ ಮುಕ್ಕಾಲು ಒಳ್ಳೆ ಹೂ ಬಿಟ್ಟ ಟೈಮಲ್ಲಿ ಈಗ ಉರಿ ಬಿಸಿಲಿನಿಂದಾಗಿ ಸಂಪೂರ್ಣವಾಗಿ ಹೂ ಬಾಡು ಹೋಗಿದೆ. ಬಾಡು ಹೋಗೋದ್ರಿಂದ ನಮ್ಗೆ ಇಲ್ಲಿ ಇಳುವರಿ ಬೆಳೆ ಕಡಿಮೆ ಆಗುತ್ತೆ, ಸಂಪೂರ್ಣವಾಗಿ ಬೆಳೆ ಹೋಗ್ಬಿಡುತ್ತೆ, ನಮಗೆ ಕೈ ಸಿಗೋದಿಲ್ಲ. ಹೂವೇ ಒಣಗೋಗ್ಬಿಟ್ಟಿದೆ. ಹೂ ಆಕ್ಚುಲಿ ಇನ್ನೊಂದು ತಂಪಾದ ಫಲವತ್ತಾದ ಮಳೆ ಬರಬೇಕಿತ್ತು, ಅದು ಬರಲಿಲ್ಲ. ಹೂ ಹೋಗಿರೋದ್ರಿಂದ ಬೆಳೆನೂ ಸ್ವಲ್ಪ ಕೈ ಕಡಿಮೆ ಆಗುತ್ತೆ. ಈಗ ನೀರಾವರಿ ಸೌಲಭ್ಯ ಮಾಡ್ಕೊಂಡಿಲ್ವ ನೀವು? ಇಲ್ಲ, ಅದು ನೀರಾವರಿ ಸೌಲಭ್ಯ ಈ ಬಾರಿ ಏನಾಗಿದೆ ಅಂದ್ರೆ ಇಲ್ಲಿ ಎಲ್ಲೂ ನೀರು ಸಿಗ್ತಾ ಇಲ್ಲ, ಕೆರೆಗಳು ಬತ್ತು ಹೋಗಿದೆ, ಸಂಪೂರ್ಣವಾಗಿ ಬತ್ತು ಹೋಗಿದೆ. ಇದು ಮಲೆನಾಡಾದ್ರೂ ಈ ಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಈ ಭಾಗದಲ್ಲಿ ಈಗ ದಾಖಲಾಗ್ತಾ ಇದೆ. ಇಲ್ಲಿ ಪರಿಸ್ಥಿತಿ ನಾವು ಬಯಲುಸೀಮೆಗಳನ್ನ ನೋಡ್ತಾ ಇದ್ದೇವೆ, ಉತ್ತರ ಕರ್ನಾಟಕನ ಆ ಭಾಗಗಳಿಂದ ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ನಮ್ಮ ಜಾವಳಿ ಗ್ರಾಮದಲ್ಲೇ ಈಗ 3 ದಿನಕ್ಕೊಂದ್ಸತಿ ಪಂಚಾಯತಿ ನೀರುಗಳನ್ನ ಬಿಡುವಂತ ವ್ಯವಸ್ಥೆ ಆಗಿದೆ. ಕೆರೆಗಳು ಸಂಪೂರ್ಣವಾಗಿ ಒಣಗೋಗಿದೆ. ಹಾಗಾಗಿ ತೋಟಕ್ಕೆ ಒಂದು ಬಾರಿ ಹೊಡೆದ್ರು, 2ನೇ ಬಾರಿ ಮಳೆ ಕಾದ್ರು ಮಳೆ ಬರಲಿಲ್ಲ. ಆ ಮಳೆ ಬರೋಷ್ಟೊತ್ತಿಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನೀರಿಂದ ಆವಿ, 2ನೇದಾಗಿ ಕರೆಂಟಿನ ಸಮಸ್ಯೆ. ಹಾಗಾಗಿ ಆ ತಾತ್ಕಾಲಿಕ ಟೈಮಲ್ಲಿ ನಮಗೆ ಸ್ಪ್ರಿಂಕ್ಲರ್ ಮಾಡುವಂತ ವ್ಯವಸ್ಥೆ ಆಗಲಿಲ್ಲ ತೋಟಗಳಿಗೆ. ಈಗ ಬೋರ್ವೆಲ್ ಅಂತ ಏನಿಲ್ವಾ ನಿಮ್ಗೆ? ಬೋರ್ವೆಲ್ ಇದೆ, ಈ ಭಾಗದಲ್ಲಿ ಬೋರ್ವೆಲ್ ಫೇಲ್ಯೂರ್. ನಾವು 100 ತೆಗೆಸಿದ್ರೆ 2 ಬೋರ್ವೆಲ್ ಮಾತ್ರ ನೀರು ಸಿಗುತ್ತೆ. ಸಂಪೂರ್ಣವಾಗಿ ಈ ಭಾಗದಲ್ಲಿ ಬೋರ್ವೆಲ್ ಫೇಲ್ಯೂರ್ ಆಗಿದೆ. ಹಾಗಾಗಿ ನೀರಿನ ಮಟ್ಟ ಸಂಪೂರ್ಣವಾಗಿ ಕುಸಿತ ಹೋಗಿದೆ. ಆಗ್ಲೇ ಒಂದ್ ಮಾತು ಹೇಳಿದ್ರೆ ನೀವು, ಈ ಬಿಸಿಲು ಹೆಚ್ಚಾದಂತ ಪರಿಣಾಮ ಅನೇಕ ಕಾಡ್ಗಿಚ್ಚು ಉಂಟಾಯ್ತು ಅಂತ ಹೇಳಿದ್ರೆ, ಇದು ನಿಜವಾಗಿಯೂ ಕೂಡ ಪ್ರಾಕೃತಿಕವಾಗಿ ಉಂಟಾದಂತ ಕಾಡ್ಗಿಚ್ಚು ಅಥವಾ ಬೇರೆ ಯಾರಾದರೂ ಮಾಡಿದಂತಹ ಕಾಡ್ಗಿಚ್ಚು ಕೃತಕವಾಗಿ? ನನ್ನ ಪ್ರಕಾರ ಕೆಲವು ಭಾಗಗಳಲ್ಲಿ ಮಾನವನೇ ಬೇಕು ಅಂತ ಬೆಂಕಿ ಕೊಡ್ತಾರೆ, ಕೆಲವು ಕಿಡಿಗೇಡಿಗಳು ಕೊಟ್ಟಿದ್ದಾರೆ, ಕೆಲವು ಮಾತಿ ಬೆಂಕಿ ಕೊಟ್ಟಗಳೇ ನೆಕ್ಸ್ಟ್ ಒಳ್ಳೆ ಗುಡ್ಡದಲ್ಲಿ ಚಿಗುರು ಬರುತ್ತೆ ಅನ್ನೋದು ಒಂದು ಮಾತಿದೆ. ಮೂರನೇದಾಗಿ ಬಹುಶಃ ಈ ಇಷ್ಟು ಏನಾಗಿದೆ ಗೊತ್ತಿಲ್ಲ, ಕೆಲವು ಜನಗಳು ವಾಸುವ ಓಡಾಡದಿದ್ದಂತ ಪ್ರದೇಶಗಳಲ್ಲಿ ಬೆಂಕಿ ಬಿದ್ದಿದೆ. ಆ ಪ್ರದೇಶಗಳಲ್ಲಿ ನೋಡಿದ್ರೆ 100% ಇದು ಕಾಡ್ಗಿಚ್ಚೆ. ಆದ್ರೆ ಇನ್ ಕೆಲವು ಪ್ರದೇಶಗಳಲ್ಲಿ ಮಾನವ ತನ್ನ ವೈಚಾರಿಕ ಕೃತ್ಯ ಮಾಡ್ಲಿಕ್ಕೋಸ್ಕರ, ಒಬ್ಬ ವಿಕೃತ ಮನಸ್ಸಿನ ಮಾನವ ಬೇಕು ಅಂತಾನೆ ಈ ಶಿಕಾರಿ ವಿಚಾರನೋ ಬೇರೇನೋ ವಿಚಾರನೋ ಹೊಟ್ಟೆ ಕಿಚ್ಚು ಇನ್ನೊಂದೇನೋ ಗೊತ್ತಿಲ್ಲ ಬೆಂಕಿಗಳನ್ನ ಕೆಲವು ಭಾಗಗಳಲ್ಲಿ ಮಾನವನೇ ಹಾಕ್ತಿದ್ದಾನೆ. ಯಾಕೆ ಈ ತರದ ಮನೋಭಾವ ಇನ್ನೂ ಯಾಕೆ ಬದಲಾಗಲಿಲ್ಲ ನಮ್ಮ ಜನರಲ್ಲಿ? ಇಲ್ಲ, ಖಂಡಿತ ಅದು ಬಹಳ ದೊಡ್ಡ ತಪ್ಪು. ಪ್ರಕೃತಿಯ ವಿರುದ್ಧವಾಗಿ ಮನುಷ್ಯ ಮಾಡಬಾರ್ದು, ಅದು ಘೋರ ಅಪರಾಧ. ಅದಕ್ಕೆ ಎಲ್ಲೋ ಒಂದ್ ಕಡೆ ಮನುಷ್ಯ ಪ್ರಾಯಶ್ಚಿತ್ತ ಪಡ್ತಾನೆ, ಬೆಲೆ ತೆತ್ತಿರ್ತಾನೆ, ಮಾಡಬಾರ್ದು. ಎಷ್ಟೋ ಕ್ರಿಮಿ ಕೀಟಗಳು, ಪ್ರಾಣಿಗಳು, ಸಸ್ಯಜೀವಿಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗ್ತಿದ್ದಾವೆ. ಆದ್ರೂ ಒಂದಿನ ಒಂದಿನ ಮನುಷ್ಯ 100% ಅವನು ಪ್ರಾಯಶ್ಚಿತ್ತ ಪಟ್ಟೆ ಪಡ್ತಾರೆ. ಅದಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಕೆಲಸವನ್ನ ತಾವು ಮಾಡಿದ್ದೀರಾ. ಜನರಲ್ಲಿ ಈ ಬೆಂಕಿಯ ಬಗ್ಗೆ, ಕಾಡ್ಗಿಚ್ಚಿನ ಬಗ್ಗೆ ಇನ್ನು ಹೇಗೆ ಅರಿವನ್ನ ಮೂಡಿಸಬೇಕು? ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಮನೆಗೆ ಬೆಂಕಿ ಬರೋವರೆಗೂ ನನಗೆ ಬೆಂಕಿ ಪರಿಣಾಮ ಗೊತ್ತಿಲ್ಲ. ಇಲ್ಲಿ ಸಮಸ್ಯೆ ಆಗಿರೋದಂಗೆ ಕೆಲವರು ಮಜಾ ಮಾಡಕ್ಕೋ ಚಟಕ್ಕೋಸ್ಕರ ಮೋಜು ಮಸ್ತಿಗೋಸ್ಕರ ಬೆಂಕಿ ಕೊಡ್ತಾ ಇದಾರೆ. ಎಷ್ಟೇ ಮನುಷ್ಯ ಬುದ್ಧಿವಂತ ಆದ್ರೂ ಕೂಡ ಅವನ ಮನಸ್ಸು ವಿಕೃತಿ ಮನಸ್ಸು ಇನ್ನೂ ಕೂಡ ಹೋಗಿಲ್ಲ. ಇಲ್ಲೂ ಒಂದು ಒಳ್ಳೆ ಉದ್ಯೋಗ ಇದ್ರು, ಒಳ್ಳೆ ಒಂದು ಸಂಬಳ ಇದ್ರು, ಅವನ ಒಂದು ಮನಸ್ಥಿತಿಗೆ ಈ ಪ್ರಕೃತಿ ಪ್ರಾಣಿಗಳು ಸಸ್ಯಗಳು ಕೀಟಗಳು ಬಲಿಯಾಗ್ತಿದ್ದಾವೆ. ಏನೇ ಎಜುಕೇಶನ್ ಆಗ್ಲಿ ಏನೇ ಇರಲಿ, ಈಗ ಹಿಂದಿನಂಗೆ ಜನ ಇಲ್ಲ, ಎಲ್ಲದರಲ್ಲೂ ವಿಚಾರಗಳು ತಿಳ್ಕೊಂತಾರೆ. ಆದರೂ ಕೂಡ ಇಲ್ಲಿ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಒಂಥರ ವಿಕೃತ ಮನಸ್ಸು. ಅವನಿಗೆ ಗೊತ್ತಿದೆ ಬೆಂಕಿ ಸುಡುತ್ತೆ ಅನ್ನೋದು, ಇನ್ನೊಂದಿದೆ ಅನ್ನೋದು ಗೊತ್ತು, ಆದರೂ ಕೂಡ ಒಂಥರ ಪ್ರಕೃತಿ ಮೇಲೆ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಡಿಗೆರೆ ಭಾಗ ಏನಿದೆಯೋ ಇದು ಏಲಕ್ಕಿ ಬೆಳೆಗೂ ಕೂಡ ಹೆಸರುವಾಸಿಯಾದಂತಹ ಒಂದು ಭಾಗ. ಏಲಕ್ಕಿ ಬೆಳೆ ಈಗ ಪರಿಸ್ಥಿತಿ ಹೇಗಿದೆ? ಇಲ್ಲ, ಸಂಪೂರ್ಣವಾಗಿ ಏಲಕ್ಕಿ ನಶಿಸೋಗಿದೆ. ಒಂದು ತೋಟಗಳಲ್ಲಿ ಕಳ್ಳರು ಕಾಟ ಹಾಕದ್ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಾಯ್ಬೇಕು ತೋಟದಲ್ಲಿ ಹಾಕಿದ್ರೆ ಅನ್ನೋದು ಒಂದು ಬೆಳೆ ಚಿಕ್ಕಬಿಟ್ಟವೆ. ಎರಡನೇದು ಮಂಗನ ಕಾಟ, ಮಂಗ ಎಲ್ಲ ಸಂಪೂರ್ಣವಾಗಿ ಏಲಕ್ಕಿಗಳನ್ನ ಕಿತ್ತು ಬಿಸಾಕೋದು. ಹಾಗಾಗಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಏಲಕ್ಕಿ ಬೆಳೆನ ಬಿಟ್ಬಿಟ್ಟಿದ್ದಾರೆ. ಕಾಯೋದು ಒಂದು ಕಳ್ಳರು ಕಾಟ, ಎರಡನೇದು ಮಂಗನ ಕಾಡು ಪ್ರಾಣಿಗಳ ಕಾಟದಿಂದಾಗಿ ಏಲಕ್ಕಿಗಳನ್ನ ಬೆಳೆಯೋದು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ. ಈಗ ಇದು ಹಿಂಗೆ ಆದ್ರೆ ನಶಿಸಿ ಹೋಗಲ್ವಾ? ಖಂಡಿತವಾಗ್ಲೂ ಈಗ ಆಲ್ರೆಡಿ ನಶಿಸೋ ಮಟ್ಟಕ್ಕೆ ಬಂದೋಗಿದೆ. ಎಲ್ಲೋ ಅಲ್ಲೊಂದು ಇಲ್ಲಗಳ ಎಸ್ಟೇಟ್ಗಳಲ್ಲಿ ಬೆಳೀತಿದ್ದಾರೆ. ತುಂಬಾ ಭದ್ರತೆ ಇರತಕ್ಕಂಥ ಕಾರ್ಮಿಕರು ಇರತಕ್ಕಂಥ ಭದ್ರತೆ ಸೇಫ್ ಆಗಿರತಕ್ಕಂಥ ಎಸ್ಟೇಟ್ಗಳಲ್ಲಿ ಬೆಳೀತಿದ್ದಾರೆ. ಕರೆಂಟ್ ಬೇಲಿಗಳಂತಹ ಪ್ರದೇಶಗಳಲ್ಲಿ ಬೆಳೀತಾ ಇರ್ಬಿಟ್ರೆ ಸಾಮಾನ್ಯ ಮನುಷ್ಯ ಏಲಕ್ಕಿ ಬೆಳೆಗಳನ್ನ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಯಾಕೆಂದ್ರೆ ಅದನ್ನ ಕದಿಯುವಂತ ವ್ಯವಸ್ಥೆಗಳು, ಅದೇ ಮಂಗನಿಂದ ಕಿತ್ತು ಬಿಸಾಕುವಂತ ವ್ಯವಸ್ಥೆಗಳು ಆಗ್ತದೆ. ಏಲಕ್ಕಿಗೆ ಎರಡು ಸಮಸ್ಯೆ ಇದೆ. ಒಂದು ಪ್ರಾಕೃತಿಕವಾಗಿ ನೀವೀಗ ಹೇಳಿದ್ರಲ್ಲ ಈ ತರದ ಒಂದು ಸಮಸ್ಯೆ, ಕಳ್ಳತನದ್ದಾಗ್ಬೋದು, ಕೋತಿಗಳದ್ದಾಗ್ಬೋದು, ಮತ್ತೆ ಕಟ್ಟೆ ಸಮಸ್ಯೆ ಈ ತರದ್ದೆಲ್ಲ ಇದೆ. ಅದರ ಜೊತೆಗೆ ಮಾರುಕಟ್ಟೆಯ ಸಮಸ್ಯೆಯೂ ಕೂಡ ಸ್ವಲ್ಪ ದೊಡ್ಡದಾಗಿಯೇ ಇದೆ. ಅದು ಒಂದೇ ಸಾರಿ ಜಾಸ್ತಿ ಆಗ್ಬಿಡುತ್ತೆ ಬೆಲೆ, ಇನ್ನೊಂದ್ಸಾರಿ ಪಾತಾಳಕ್ಕೆ ಕುಸಿದು ಹೋಗುತ್ತೆ. ಯಾಕೆ ಹೀಗ ಆಗ್ತಾ ಇದೆ, ಇದಕ್ಕೇನಾದ್ರೂ ಪರಿಹಾರ ಏನು ನಿರೀಕ್ಷೆ ಮಾಡ್ತೀರಾ ನೀವು? ಇಲ್ಲ, ಖಂಡಿತ ಇದಕ್ಕೆ ಸರ್ಕಾರ ಒಂದು ಬೆಂಬಲ ಬೆಲೆ ಕೊಡಬೇಕು. ಕಾಫಿ ಬೆಲೆ ಆಗಲಿ ಏಲಕ್ಕಿ ಬೆಲೆ ಆಗಲಿ, ಇದು ರೈತರು ಇದನ್ನ ನಶಿಸಿದು ಹೋಗದಂಗೆ ತಡಿಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ತಕ್ಕ ಮಟ್ಟಕ್ಕೆ ಒಂದು ಬೆಂಬಲ ಬೆಲೆ ಕೊಟ್ಟರೆ ಇದನ್ನು ಮತ್ತೆ ಅದನ್ನು ಪುನರ್ಜೀವನ ಮಾಡ್ಬೋದು, ಮತ್ತೆ ರೈತರುಗಳು ಬದುಕ್ಬೋದು ಈ ಭಾಗದಲ್ಲಿ. ಅದನ್ನ ಮತ್ತೆ ಬೆಳೆಯನ್ನು ಕಾಯ್ದುಕೊಂಡು ಮತ್ತೆ ಅದನ್ನ ವಾಪಸ್ ಪುನರ್ಜೀವನ ಮಾಡುವಂತ ಕೆಲಸ ನೇರವಾಗಿ ಸರ್ಕಾರ ಅದಕ್ಕೊಂದು ಬೆಂಬಲ ಬೆಲೆ, ಎಲ್ಲರೂ ರೈತರುಗಳು ಕಷ್ಟಪಟ್ಟು ಬೆಳೆಯೋದ್ರಿಂದ ಒಂದು ಬೆಂಬಲ ಬೆಲೆಗಳನ್ನು ಕೊಡೋದ್ರ ಮುಖಾಂತರ ಈ ಬೆಳೆಗೆ ಪ್ರೋತ್ಸಾಹಿಸಬೇಕು. ಈಗಲೂ ನಿಮಗೆ ಒಂದಷ್ಟು ಏಲಕ್ಕಿ ಬೆಳೆ ಇದೆ, ಹೇಗೆ ಅದನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದ್ದೀರಾ, ಹೇಗೆ ಅದರ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಿ? ಇಲ್ಲಿ ಏನಾಗಿದೆ ನಮ್ಮಲ್ಲಿ ಅಂತೇಳಿದ್ರೆ ನಾವು ನೀರು ಹಾಕ್ಬೇಕು. ಅದು ಒಂದು ಬಾರಿ ನೆಟ್ಟರೆ ಅದು ಮತ್ತೆ ಅದಕ್ಕೆ ಸಂಪೂರ್ಣವಾಗಿ ನೀರು ಹಾಕ್ಬೇಕು. ನೀರು ಹಾಕಿ ಮತ್ತೆ ಅದು ಬೇರೇನು ಅವಶ್ಯಕತೆ ಇಲ್ಲ. ಕೆಲವು ಭಾಗಗಳಲ್ಲಿ ಬೇರೆ ಬೇರೆ ತರದ ಗೊಬ್ಬರಗಳನ್ನ ಹಾಕ್ತಾರೆ. ನಾವು ಬಳಸೋದಿಲ್ಲ, ನಾವು ರಾಸಾಯನಿಕ ಗೊಬ್ಬರಗಳು ಬೆಳೆಸಲ್ಲ, ಸಗಣಿ ಅಂತ ಗೊಬ್ಬರಗಳನ್ನ ಬಳಸ್ತೀವಿ. ತುಂಬಾ ಇದಾಗ ಟೈಮಲ್ಲಿ ನಾವು ಅದನ್ನ ಅಲ್ಲೇ ಇರ್ತೀವಿ, ಕಾಯ್ತೀವಿ. ಅನಂತರ ಅದನ್ನ ತಗೊಬಂದು ಮನೆ ಭಾಗಗಳಲ್ಲಿ ಅದನ್ನ ಬಿಸಿಲಿಗೆ ಗುಣಿಸ್ತೀವಿ. ಜಾಸ್ತಿ ಅಲ್ಲಿ ಇಡಕ್ ಬಿಡೋದಿಲ್ಲ ತೋಟಗಳಲ್ಲಿ. ಹಾಗಾಗಿ ಏನಾಗಿರೋದು, ಬೇಸತ್ತು ಜನಗಳು ಹಾಕೋದು ಬಿಟ್ಬಿಟ್ಟಿದ್ದಾರೆ. ಗಿಡ ಸಿಕ್ಕಿದ್ರು ಹಾಕಲ್ಲ, ಅದು ಯಾರಿಗೆ ಮತ್ತೆ ಟೆನ್ಷನ್ ಬೇಕು, ಕಾಯ್ಬೇಕು, ಕಾಡು ಪ್ರಾಣಿಗಳು ಕಾಟ ಹಾಕಿದ್ದು ಬೆಳೆದಿದ್ದು ಸಿಗಲ್ವಲ್ಲ ಅಂತೇಳಿ ಎಲ್ಲರೂ ಅದನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಬೆಳೆನ ಬಹುತೇಕ ಕೈ ಬಿಟ್ಟಂಗಾಗಿದೆ. ಖಂಡಿತ ನೀವು ಮಾತ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ? ಹೋಗ್ತೀವಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಅದು ಕೈ ಹಿಡಿದ್ರೆ ಮುಂದೆ ಅದನ್ನ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಮತ್ತೆ ವಾಪಸ್ ಇದೆ ಬೇರೆ ಪಾಲಾಗದಾದ್ರೆ ಅದನ್ನ ಕೈ ಬಿಡುವಂತ ವ್ಯವಸ್ಥೆ ಅದು ಆಗುತ್ತೆ. ಆಗ್ಲೇ ಮಾತಾಡ್ತಾ ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ, ಈ ಭಾಗದಲ್ಲಿ ಹಸುಗಳು ಕೂಡ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ಅಂತ ಹೇಳಿ. ಮಲೆನಾಡಿನಲ್ಲಿ ಹಸುಗಳ ಸಾಕಾಣಿಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇತ್ತು, ಅದು ಕೂಡ ಈ ಮಲೆನಾಡಿನ ಭಾಗದ ಜನರ ಒಂದು ಜೀವನದ ಒಂದು ಭಾಗ ಆಗಿತ್ತು. ಇಲ್ಲಿಯೂ ಕೂಡ ಯಾಕೆ ಕಡಿಮೆ ಆಗ್ತಾ ಇದೆ? ಇಲ್ಲಿ ಒಂದು ಅಂತ ಹೇಳಿದ್ರೆ ಮನುಷ್ಯ ಹುಲ್ಲುಗಾವಲು ಪ್ರದೇಶಗಳನ್ನ ತೋಟ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಹೋದ್ರು. ಎರಡನೇದಾಗಿ ಮನೆಯಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ಮನೆಯಲ್ಲಿ ಹಿರಿಯರನ್ನ ಅನಾಥಾಶ್ರಮಕ್ಕೆ ಮಕ್ಕಳನ್ನ ಮೊರಾಜ್ಯ ಶಾಲೆಗಳಿಗೆ ಬಿಟ್ಟು ನೆಮ್ಮದಿಯಾಗಿರ್ಬೇಕು ಅನ್ನೋ ಮನಸ್ಥಿತಿ ಮನುಷ್ಯಗೆ ಬಂದು ನಿಂತ್ಕೊಂಡಿದೆ. ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು, ದನ ಕರು ಇರಬಾರ್ದು, ಅದನ್ನ ನೋಡ್ಕೊಳಕ್ಕಾಗಲ್ಲ, ಒಂದು ಮಟ್ಟಕ್ಕೆ ಜನ ಬಂದು ನಿಂತ್ಕೊಂಡಿದ್ದಾರೆ. ಆ ವ್ಯವಸ್ಥೆಗಳಿಂದಾಗಿ ಇವತ್ತು ಹುಲ್ಲುಗಾವಲು ಇಲ್ಲ, ಸರ್ಕಾರ ಗೋಶಾಲೆಗಳಾಗಲಿ ಇನ್ನೊಂದೇನು ವ್ಯವಸ್ಥೆಗಳಿಲ್ಲ. ಅವಾಗ ದನ ದುಡ್ಡಿ ಅಂತಿದ್ದು ಆ ದುಡ್ಡಿಗಳನ್ನ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ತೋಟಗಳಿಗೆ ಹೋಗಿ ದನಗಳು ಕಾಫಿ ತಿನ್ನೋದು ದಾನ್ಲೆಗಳನ್ನ ಮಾಡೋದ್ರಿಂದ ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ದನಗಳನ್ನೆಲ್ಲ ಮಾರಿ ಎಲ್ಲರೂ ಒಂಥರ ನೆಮ್ಮದಿ ಜೀವನ, ಪಾಕೆಟ್ ಹಾಲಿಗೆ ಎಲ್ಲರೂ ಸರೆಂಡರ್ ಆಗೋಗ್ಬಿಟ್ಟಿದ್ದಾರೆ. ಹಾಲಿಗೆ ಹಳ್ಳಿ ಹಳ್ಳಿಗೂ ಕೂಡ ಸಿಗುತ್ತಾ ಹಾಲು? ಇಲ್ಲಿ ಹಾಸನದಿಂದ ಹಾಲು ಡೈರಿ ಪ್ಯಾಕೆಟ್ ಬರುತ್ತೆ. ಸಂಪೂರ್ಣವಾಗಿ ದನಗಳನ್ನ ಬಿಟ್ಟಿದ್ದಾರೆ. ಗದ್ದೆಗಳನ್ನೆಲ್ಲ ಓಡೋದನ್ನ ಟ್ರ್ಯಾಕ್ಟರ್ ಟಿಲ್ಲರ್ಗಳು ಬಳಸ್ಕೊಂತಿದ್ದಾರೆ. ಸಗಣಿ ಗೊಬ್ಬರನ ಎಲ್ಲೋ ಅಲ್ಲೂ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಅದ ನಂತರ ನಾವು ಎಲ್ಲ ಪ್ಯಾಕೆಟ್ ಹಾಲುಗಳನ್ನ ಇಲ್ಲಿ ಭಾಗ ಜನ ಬಳಸ್ತಿದ್ದಾರೆ. ಇಲ್ಲಿ ಹಸುಗಳ ಸಂಖ್ಯೆ ಏನು ಕಡಿಮೆ ಆಯ್ತು, ಇದು ಕೃಷಿಯ ಮೇಲೆ ಹೇಗೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ? ಇಲ್ಲ, ಇಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋದ್ಮೇಲೆ ದನಗಳೇ ಇಲ್ಲ, ಇಲ್ಲಿ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದಿದೆ. ಅದ ನಂತರ ಗದ್ದೆ ಹೂಡ್ಲಕ್ಕೆ ದನಗಳಿಲ್ಲಂಗಾಯ್ತು. ಬೇರೆ ಅವಾಗೆಲ್ಲ ದನಗಳಿದ್ದು ಎರಡನೇದು ನಾವು ಅವಾಗೆಲ್ಲ ಪೌಷ್ಟಿಕವಾಗಿ ಆಹಾರಗಳನ್ನ ಸೇವಿಸ್ತಿದ್ದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸಗಣಿ ಗೊಬ್ಬರಗಳು, ಇದನ್ನ ಬೇಸಾಯಗಳಿಗೆ ಬಳಸೋದನ್ನ, ಕೃಷಿಗೆ ಬಳಸೋದ್ರಿಂದ ಇಲ್ಲಿ ಈ ಭಾಗಗಳಲ್ಲಿ ಅದನ್ನ ಮನುಷ್ಯ ಒಂಥರ ಪೌಷ್ಟಿಕವಾಗಿ ಆರೋಗ್ಯವಾಗಿದ್ದ. ಅದನ್ನ ಹೋದ ನಂತರ ಎಲ್ಲ ಸರ್ಕಾರಿ ಗೊಬ್ಬರಗಳನ್ನ ಬಳಸೋದ್ರಿಂದ ಮನುಷ್ಯ ಈಗ 60-70 ವರ್ಷ ಬದುಕ್ತಿದ್ದ ಮನುಷ್ಯಗೆ 30-40 ವರ್ಷಕ್ಕೆ ಕಾಯಿಲೆ ಪೀಡಿತವಾಗಿ ಬೀಳುವಂತ ಪರಿಸ್ಥಿತಿ ಆಗೋಗಿದೆ. ಈ ಭಾಗದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ಒಂದು ಪ್ರತಿಕ್ರಿಯೆ ಹೇಗಿದೆ? ನಾವು ಈ ಗ್ರಾಮೀಣ ಭಾಗಗಳಲ್ಲಿ ಜನಗಳದ್ದು ಸೇವೆಗಳು, ನಾವು ಈ ಭಾಗದಲ್ಲಿ ಶೌರ್ಯ ವಿಪತ್ತು ರಾಷ್ಟ್ರೀಯ ವಿಪತ್ತು ಅಂತೇಳಿ ಒಂದು ಧರ್ಮಸ್ಥಳದ ಒಂದು ಸಂಘ ಇದೆ, ಅದರಲ್ಲಿ ನಾನು ಒಬ್ಬ ಸದಸ್ಯ. ಇಲ್ಲಿ ಬೆಂಕಿ ಬಿದ್ದರೆ ನಾವು ಕೆಡಿಸೋದು, ಅಪಘಾತ ಆದರೆ ಆಸ್ಪತ್ರೆಗೆ ಸೇರಿಸೋದು, ನೀರುಗಳಿಗೆ ಬಿದ್ದಾಗ ಅವ್ರನ್ನ ಎತ್ತೋದು, ಈ ಭಾಗಗಳಲ್ಲಿ ಜನಗಳಿಗೆ ಸಮಸ್ಯೆ ಆದಾಗ ನಾವು ಹೋಗೋದು, ಮತ್ತೆ ಯಾರಾದ್ರೂ ಮನೆಗಳು ಕುಸಿದಾಗ ಮಳೆಗಾಲದಲ್ಲಿ ನಾವೇ ಹೋಗಿ ಅವ್ರಿಗೆ ನಿಂತ್ಕೊಳ್ಳೋದು, ಕಾಡು ಪ್ರಾಣಿಗಳ ಹಾನಿ ಆದಾಗ ನಾವು ಹೋಗಿ ನಿಂತ್ಕೊಳ್ಳೋದು, ಪರಿಹಾರಗಳನ್ನು ಕೊಡಿಸೋದು. ಈ ಭಾಗದ ತುಂಬಾ ಇಂಟರ್ನಲ್ ಪ್ಲೇಸ್ ಇರತಕ್ಕಂಥ ಜನಗಳ ಸೇವೆಗಳನ್ನು ಮಾಡ್ತೀವಿ. ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಾ ಇದೆ, ಜನ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮಗೆ ಈ ವ್ಯವಸ್ಥೆಗೆ ನಮ್ಗೆ ಸರ್ಕಾರ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಬೆಂಬಲವಾಗಿ ನಿಂತ್ಕೊಂಡಿದೆ. ನೀವು ಕೂಡ ಅದಕ್ಕೆ ತಕ್ಕನಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಹೌದು, ಖಂಡಿತ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ತಕ್ಕಂಗೆ. ಅವ್ರು ನಮ್ಗೆಲ್ಲ ಫೆಸಿಲಿಟಿ ಕೊಡ್ತಾರೆ, ನಮಗೆ ಒಂಥರ ಪೊಲೀಸ್ ಇಲಾಖೆ ಸಹಾಯೋಗದೊಂದಿಗೂ ನಾವು ಹೋಗ್ತೀವಿ. ಪೊಲೀಸ್ ಇಲಾಖೆ ನಮಗೆ ಫಸ್ಟ್ ನಮಗೆ ಫೋನ್ ಮಾಡ್ತಾರೆ, ಇಲ್ಲ ಅಪಘಾತ ಆದ ನಮಗೆ ಫೋನ್ ಮಾಡ್ತಾರೆ, ಬೆಂಕಿ ಬಿದ್ದಾಗ ನಾವೆಲ್ಲ ಫಸ್ಟ್ ಹೋಗಿ ಕೆಡಿಸ್ತೀವಿ, ಬರ್ತಾರೆ ಅವ್ರನ್ನ. ಪಾಪ ಅವ್ರದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ, ಬೇರೆ ಬೇರೆ ಕಡೆ ಇರ್ತಾರೆ, ತಕ್ಷಣ ನಮ್ಗೆ ಈ ಭಾಗಕ್ಕೆ ಫೋನ್ ಮಾಡಿದಾಗ ನಾವು ಫಸ್ಟ್ ಹೋಗಿ ಗ್ರಾಮೀಣ ಭಾಗಗಳಲ್ಲಿ ಅವರ ಆಸ್ಪತ್ರೆಗಳಿಗೆ, ಆಂಬುಲೆನ್ಸ್ಗಳಿಗೆ ಫೋನ್ ಮಾಡ್ತೀವಿ, ಹೆರಿಗೆ ಅವ್ರನ್ನ ತಗೊಂಡೋಗಿ ಅವ್ರನ್ನ ಆಸ್ಪತ್ರೆಗಳಿಗೆ ಸೇರಿಸಿ, ಇಂಥ ಬಹಳಷ್ಟು ಸಾರ್ವಜನಿಕ ಸೇವೆಗಳಲ್ಲಿ ನಮ್ಮ ತಂಡ ಜವಳಿಗಳಲ್ಲಿ ತೊಡ್ಕೊಂಡಿದೆ. ನೀವೇನೋ ಒಳ್ಳೆಯ ಉದ್ದೇಶದಿಂದ ಕೆಲಸವನ್ನ ಮಾಡ್ತೀರಾ, ಆದ್ರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ, ನಿಮ್ಮನ್ನ ಹೇಗೆ ಸ್ವೀಕರಿಸ್ತಾರೆ ಅವರು? ಖಂಡಿತವಾಗ್ಲೂ ಅದೊಂದು ಎಲ್ಲೋ ಒಂದ್ ಕಡೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಆಶೀರ್ವಾದ ನಮಗೆ, ಅದರಲ್ಲಿ ಏನು ಲಾಭ ಇಲ್ಲ, ನಮಗೇನು ಸಂಬಳ ಕೊಡೋದಿಲ್ಲ, ಆದರೆ ಅವರ ಆಶೀರ್ವಾದ, ಅವರ ಒಂಥರ ಒಳ್ಳೆ ನಗು, ಅವರ ಪ್ರೀತಿ ವಿಶ್ವಾಸ ನಮ್ಗೆ ಅದೇ ಶ್ರೀರಕ್ಷೆ. ಅವ್ರು ಒಳ್ಳೆ ರೀತಿ ತಗೊಂತಾರೆ, ಏನಾಗಿದೆ ಸಮಾಜ ಸೇವೆ ಏನೇ ಮಾಡಿದ್ರು ಜನ ಒಂಥರ ರಾಜಕಾರಣ ಮಟ್ಟಕ್ಕೆ ಮಾಡ್ತಾರೆ, ಬೇರೇನೋ ಲಾಭಕ್ಕಿದೆ ಅಂತ ಮಟ್ಟಕ್ಕೆ ಮಾಡ್ಕೊಂತಾರೆ. ಬಟ್ ಅದಾದ ಸ್ಥಿತಿಗೆ ಅವ್ರಿಗೆ ಗೊತ್ತಾದ ಕೂಡಲೇ ಇಲ್ಲ ಅವರು ಸ್ವಂತ ಮಾಡ್ಕೊಂತಾರೆ, ಅವ್ರಿಗೆ ಏನೋ ಇದರಿಂದ ಲಾಭ ಇಲ್ಲ ಅಂತ ಗೊತ್ತಾದಾಗ ಖಂಡಿತವಾಗಿ ನಮಗೊಂಥರ ಪಾಸಿಟಿವ್ ಆಗಿ ನಮಗೆ ಥಿಂಕ್ ಮಾಡ್ತಾರೆ. ನಾವು ಏನೇ ಇದ್ರು ಅಂತಕ್ಕಂಥ ನಮ್ಗೆ ಕಾರ್ಯಕ್ರಮಕ್ಕೆ ಮನೆ ಮಗನಾಗಿ ನಮ್ಮನ್ನ ಎಲ್ಲ ರೀತಿಗೂ ಕಾರ್ಯಕ್ರಮಗಳಿಗೆ ನಮ್ಮನ್ನ ಸ್ವೀಕರಿಸ್ತಾರೆ. ಭಾಗಗಳಲ್ಲಿ 2019 ಇಸ್ವಿನಲ್ಲಿ ಪ್ರಾಕೃತಿಕವಾಗಿ ಒಂದಷ್ಟು ವಿಪತ್ತು ಉಂಟಾಯಿತು ಈ ಭಾಗದಲ್ಲಿ. ಅತ್ಯಧಿಕ ಮಳೆ ಬಂತು, ಅನೇಕ ಕಡೆ ಭೂಮಿ ಕುಸಿತ ಆಯಿತು. ಅದರ ಪರಿಣಾಮ ಕೃಷಿಯ ಮೇಲೆ ಹೇಗೆ ಬೀರ್ತಾ ಇದೆ ಇಲ್ಲಿ ಈ ಭಾಗಗಳಲ್ಲಿ? 2019 ಮಳೆ ನಂತರ, ಫ್ಲಡ್ ನಂತರ ಅನೇಕ ಮನೆಗಳು, ಗುಡ್ಡಗಳು ಕುಸಿತು, ಭೂಮಿಗಳ ಮೇಲೆ ಮಣ್ಣುಗಳು, ಮರಳುಗಳು ಬಂದು ಕುಸಿತು. ಈ ಭಾಗಗಳಲ್ಲಿ ಕೃಷಿಗಳನ್ನು ಬಿಟ್ಬಿಟ್ರು, ಗುಡ್ಡಗಳೆಲ್ಲ ಬಂದು ಕುಸಿತು. ತುಂಬಾ ಭಾಗಗಳಲ್ಲಿ ಕಾಫಿ ತೋಟಗಳೇ ಹೋಗ್ಬಿಟ್ಟು ಜಾರ್ಖಂಡ್ ಹೋಗೋದ್ರಿಂದ, ಕೆಲವು ಭಾಗಗಳಲ್ಲಿ ಹಂಗೆ ಬಿಟ್ಟಿದ್ದಾರೆ, ಬಹಳ ದೊಡ್ಡ ಡೀಪ್ ಪ್ಲೇಸ್ಗಳಲ್ಲಿ ಮಾಡಕ್ಕಾಗದಿರುವಂತ ಪ್ರದೇಶಗಳನ್ನ ಹಾಗೆ ಬಿಟ್ಟಿದ್ದಾರೆ. ಮತ್ತಿನ್ನು ಕೆಲವು ಪ್ರದೇಶಗಳಲ್ಲಿ ಗಿಡಗಳನ್ನ ಹಾಕ್ತಿದ್ದಾರೆ, 4-5 ವರ್ಷ ಸಣ್ಣ ಗಿಡ, ಇನ್ನೂ ಅದೇನು ಬೆಳೆ ಕೊಟ್ಟಿಲ್ಲ. ಎರಡನೇದಾಗಿ ಈ ಭಾಗಗಳಲ್ಲಿ ಫ್ಲಡ್ ಆದ ನಂತರ ಈ ಭಾಗಗಳಲ್ಲಿ ಬೇಡಿಕೆಗಳು ಕಡಿಮೆ ಆಗಿದೆ ಕೃಷಿ ಭೂಮಿಗೆ. ಕೇಳಿದ ತಕ್ಷಣ ಫ್ಲಡ್ ಏರಿಯಾ ಅಂತಾರೆ, ತಗೊಳ್ಳೋದಿಲ್ಲ, ಈ ಮನೆ ಮಾರಾಟ, ಜಾಗ ಮಾರಾಟಕ್ಕೆ ಹೋದ ತಕ್ಷಣನೇ ಬೇರೆ ಬೇರೆ ಭಾಗದ ಜನ ಈ ಕೃಷಿ ಭೂಮಿಗಳನ್ನ ತಗೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಮತ್ತೇನೋ ಅವಘಡ ಸಂಭವಿಸಬಹುದು ಅಂತೇಳಿ. ಹಾಗಾಗಿ 2019 ನಂತರ ಈ ಭಾಗಗಳಲ್ಲಿ ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಗಳು ನಿಂತೋಗ್ಬಿಟ್ಟಿದ್ದಾವೆ. ಕೆಲವು ಪ್ರದೇಶಗಳಿಗೆ ಜನ ಹೋಗದೆ ಬಿಟ್ಬಿಟ್ಟಿದ್ದಾರೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ತೋಟಗಳಿಗೆ ಹೋಗದೆ ಬಿಟ್ಬಿಟ್ಟಿದ್ದಾರೆ. ತೋಟಗಳಿಗೆ ಹೋಗುವಂತದನ್ನು ಕೂಡ ಬಿಟ್ಟಿರತಕ್ಕಂಥದ್ದು ಜನಜೀವನದ ಮೇಲೆ ಏನೋ ಪರಿಣಾಮ ಉಂಟಾಯ್ತಾ ಇದು? ಅಲ್ಲ, ಜನಜೀವನದ ಮೇಲೆ ವಲಸೆ ಜಾಸ್ತಿ ಆಗುತ್ತೆ, ಕೃಷಿ ಇಲ್ಲ ಅಂತ. ಹೌದು, ಖಂಡಿತ. ಕೆಲವು ಭಾಗ ಎಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಈ ಭಾಗಗಳನ್ನು ಬಿಟ್ಟು. ಕೆಲವು ಫ್ಲಡ್ ಭಾಗಗಳವ್ರಿಗೆ ಮನೆ ಸಿಕ್ಕಿಲ್ಲ, ಸರ್ಕಾರದಿಂದ ಯಾರು ಸೌಲಭ್ಯ ಸಿಗ್ಲಿಲ್ಲ. ಕೆಲವೊಬ್ರು ಏನ್ ಮಾಡಿದಾರೆ ಅಂತೇಳಿ, ಕೆಲವ್ರು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಕೆಲವರೆಲ್ಲ ಅಪ್ಪ ಅಮ್ಮದ್ರೆಲ್ಲ ಕರ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾರೆ, ಕೆಲವರೆಲ್ಲ ಮೂಡಿಗೆರೆ ಬಣಕಲ್ನಂತ ಊರುಗಳಿಗೆ ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ವಾಸವಾಗಿದ್ದಾರೆ. ಅಂದ್ರೆ ಇಲ್ಲಿ ಹೋಗಿ ಇಲ್ಲೇನು ಇಲ್ಲ, ಬೆಳೆನೂ ಇಲ್ಲ, ಮನೇನೂ ಇಲ್ಲ, ಈ ಸ್ಥಿತಿಗೆ ಬಂದಿದ್ದಾರೆ. ಮತ್ತು 2019 ನಂತರ ಒಂದಷ್ಟು ಕಠಿಣ ಆಗಿರತಕ್ಕಂಥದ್ದು ಇಲ್ಲಿಯ ಜನಜೀವನ. ಖಂಡಿತ, ಖಂಡಿತವಾಗಿ ಇಲ್ಲಿ ಕಠಿಣವಾಗಿದೆ. ಈ ಪ್ರದೇಶಗಳಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಈ ಪ್ರದೇಶಗಳಿಗೆ ಹೆಣ್ಣು ಕೊಡೋದು ಆಗ್ಲಿ, ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಫ್ಲಡ್ ಏರಿಯಾ ಆ ಟೈಮಲ್ಲಿ ಭಾರಿ ಭಯಾನಕವಾಗಿ ಹೋಗಿತ್ತು. ಇಲ್ಲಿ ಸಂಪೂರ್ಣವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಸಮೇತ ಈ ಕ್ಷೇತ್ರಕ್ಕೆ ಬಂದವರು, ಆ ಸ್ಥಿತಿಗೆ ಈ ಪ್ರದೇಶ ಬಂದು ನಿಂತ್ಕೊಂಡಿತ್ತು. ಜಾವಳಿ ಅಂತ ಅಂದ್ರೆ ನಮಗೆ ಮತ್ತೊಂದು ನೆನಪಾಗುತ್ತೆ, ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಒಂದು ಜೀವನದಿ ಏನಿದೆಯೋ ಹೇಮಾವತಿ, ಅದರ ಉಗಮ ಸ್ಥಾನ. ಇದರ ಬಗ್ಗೆ ಒಂದಷ್ಟು ಹೇಳಿ, ಜಾವಳಿಯ ಪರಿಸರ ಹೇಗಿದೆ, ಇಲ್ಲಿ ನದಿ ಹುಟ್ಟುತ್ತೆ, ಹೇಗೆ ಹರ್ಕೊಂಡು ಹೋಗುತ್ತೆ, ಹೇಗೆ ಮುಂದುವರಿಯುತ್ತೆ, ಇದರ ಬಗ್ಗೆ ಒಂದಷ್ಟು ತಿಳಿಸಿ. ಇದು ಪ್ರಕೃತಿಯ ಸೌಂದರ್ಯವಾದಂತಹ ಸ್ಥಳ. ಇದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಸ್ಥಳ ನಮ್ಮ ಜಾವಳಿ ಜಾಗ. ಮುಳ್ಳಯ್ಯನಗಿರಿಯಷ್ಟು ಎತ್ತರದ ಪ್ರದೇಶಗಳಲ್ಲಿ ನಾವು ಇದ್ದೀವಿ. ಕಾವೇರಿ ನದಿಯ ಉಪನದಿ ಹೇಮಾವತಿ ಜಾವಳಿಯಲ್ಲಿ ಹುಟ್ಟಿ ಮೂಡಿಗೆರೆ, ಹಂತೂರು, ಗೋಣಿಬೀಡು ಭಾಗಗಳಲ್ಲಿ ಇಲ್ಲಿಂದ ಹೋಗಿ ಸಕಲೇಶ್ಪುರ ಹೋಗಿ ಗೋರೂರು ಡ್ಯಾಮ್ನಲ್ಲಿ ಹೋಗಿ ನಂತರ ಅದರ ನಂತರ ತುಮಕೂರು, ಆಮೇಲೆ ಮಂಡ್ಯದ ಕಾವೇರಿಗೆ ಹೋಗಿ ಸೇರುವಂತ ವ್ಯವಸ್ಥೆ ಹೇಮಾವತಿ ಆಗುತ್ತೆ. ಈ ಭಾಗದಲ್ಲಿ ಹೇಗಿದೆ, ಯಾಕೆ ಅಂತಂದ್ರೆ ನದಿ ಮೂಲ ಯಾವಾಗಲೂ ಕೂಡ ಉಳಿಯಬೇಕು, ಈ ನಿಟ್ಟಿನಲ್ಲಿ ಏನಾದ್ರು ಕೆಲಸಗಳಾಗ್ತಾ ಇದ್ದಾವ ಹೇಗೆ? ಸರ್ಕಾರದಿಂದ ಹೇಮಾವತಿ ನದಿಮೂಲ ದೇವಸ್ಥಾನದ ಒಂದು ಗಣಪತಿ ದೇವಸ್ಥಾನಕ್ಕೆ 50 ಲಕ್ಷ ಕೊಟ್ಟಿದ್ರು. ಅನಂತರ ಇಲ್ಲಿ ಕಾವೇರಿ ನಿಗಮದ ಹತ್ರ ಒಂದು ಹೇಮಾವತಿ ನಿಗಮ ಮಾಡಬೇಕು ಅನ್ನೋದೊಂದು ಮಾತುಕತೆ ಆಗಿತ್ತು. ಮಂಡ್ಯ ತುಂಬ ಆ ಭಾಗದ ರೈತರುಗಳೆಲ್ಲ ಬಂದು ಒಂದು 2-3 ಸಭೆಗಳನ್ನ ಮಾಡಿದ್ದು. ಅನಂತರ ದಿನಗಳಲ್ಲಿ ಇಲ್ಲಿ ಈ ಭಾಗದ ಇಲ್ಲಿ ಕೆಲವು ಬೇರೆ ಬೇರೆ ಚಟುವಟಿಕೆಗಳಿಂದ ಆ ಕಾರ್ಯಕ್ರಮ ನಿಂತೋಗಿದೆ. ಅನಂತರಗಳಲ್ಲಿ ಕಾವೇರಿ ನಿಗಮದಿಂದ ಒಂದು ಸಿಮೆಂಟ್ ರಸ್ತೆಗಳನ್ನ ಕೆಳಗಡೆಯಿಂದ ಮಾಡಿಕೊಟ್ರು. ಅನಂತರ ಇಲ್ಲಿ ಯಾವುದೇ ರೀತಿ ಯಾವುದೇ ಭಾಗಗಳಲ್ಲಿ ಇಲ್ಲಿ ಏನು ಕಾರ್ಯಕ್ರಮಗಳು ಸರ್ಕಾರದಿಂದ ಮತ್ತೇನು ನಡೆಯಲಿಲ್ಲ. ಅದು ಹಾಗೆ ಇದೆ ನಮ್ಮ ಭಾಗದಲ್ಲಿ ಒಂದು ಬಿಟ್ಟರೆ ಅದು ಮುಂದೆ ನಂತರ ಹೋದ ನಂತರ ಅದು ಗೋರೂರಿನ ಒಂದು ಡ್ಯಾಮ್ ಇದೆ ಬಿಟ್ಟರೆ ಅದೇ ಅದು ಊರೂರು ಜಿಲ್ಲೆಗಳಲ್ಲಿ ಡ್ಯಾಮ್ಗಳಿದೆ ಬಿಟ್ಟರೆ ಅಲ್ಲಿಂದ ಮುಂದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಬರೀ ಏನು ಕೂಡ ಸಾಕಾರ ಆಗಲಿಲ್ಲ. ಇಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಆಗಿದ್ದಾವೆ ಮತ್ತೆ 2019 ಭೂಕುಸಿತವು ಕೂಡ ಆಗಿದೆ. ಇದು ನದಿಯ ಮೂಲದ ಮೇಲೆ ಏನಾದರೂ ಪರಿಣಾಮವನ್ನು ಬೀರ್ತಾ ಇದೆಯಾ? ಖಂಡಿತ ಈ ಭಾಗದಲ್ಲಿ ಏನೂ ಆಗಲಿಲ್ಲ. ಇದೊಂದು ದೇವರ ಹೆಚ್ಚಿಲ್ಲ, ಗಣಪತಿ ನಮ್ಮಲ್ಲಿ ಕಾಯ್ತಿದ್ದಾರೆ. ಈ ಒಂದು ಪ್ರದೇಶ ಬಿಟ್ಟು ಹೇಮಾವತಿ ಉಗಮ ಸ್ಥಾನ ಬಿಟ್ಟು ಇಲ್ಲಿ ಯಾವುದೇ ರೀತಿ ಏನೋ ಒಂದು ಮಣ್ಣು ಸಮೇತ ಕುಸಿಲಿಲ್ಲ. ಈ ಸ್ಥಳ ಬಿಟ್ಟು ಮತ್ತೆಲ್ಲ ಸ್ಥಳಗಳು ಕೂಡ ಕುಸಿದು ಹೋಗಿದೆ. ಹಾಗಾಗಿ ಇಲ್ಲಿ ಈ ಭಾಗದಲ್ಲಿ ಏನೂ ಆಗಲಿಲ್ಲ, ಅದು ಏನೂ ಸಮಸ್ಯೆ ಆಗಲಿಲ್ಲ. ನಮ್ಮ ಫ್ಲಡ್ಡಲ್ಲಿ ಇಲ್ಲಿ ನದಿ ಮೂಲ ಉಡಿಸ್ಲಿಕ್ಕೆ ಎಷ್ಟು ಅರಣ್ಯ ಪ್ರದೇಶ ಇರಬೇಕು, ಆ ತರದ ಅರಣ್ಯ ಪ್ರದೇಶ ಆಗ್ಬಹುದು, ಮತ್ತೊಂದಾಗ್ಬಹುದು, ಅದಕ್ಕೆ ಏನೋ ಧಕ್ಕೆ ಬರ್ತಕ್ಕಂಥ ಕೆಲಸಗಳಾಗ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಇಲ್ಲಿ ಒಂದು ಅಕೇಶಿ ಮರಗಳು ಇದ್ದು ಇದು ನೀರಿನ ಆವಿಯನ್ನು ಹೀರುತ್ತೆ ಅನ್ನೋದು ಒಂದು ಸರ್ಕಾರದ ಆದೇಶ. ಆದೇಶದ ಮೇಲೆ ಅವರು ಅರಣ್ಯನ ತೆಗಿತಿದ್ದಾರೆ. ಅರಣ್ಯ ತೆಗೆದು ಅಲ್ಲಿ ಹಣ್ಣಿನ ಗಿಡ ಮತ್ತೆ ಪ್ರಕೃತಿಗೆ ಸೌಂದರ್ಯ ಇರತಕ್ಕಂಥ ಗಿಡಗಳನ್ನ ಹಾಕುವಂತ ಕೆಲಸ ಅರಣ್ಯ ಇಲಾಖೆ ಮಾಡ್ತಿದೆ. ಇಲ್ಲಿ ಯಾವುದೇ ರೀತಿ ಸೌಂದರ್ಯ ಇದೆ ಅಥವಾ ಇನ್ನೊಂದೇನು ಸಮಸ್ಯೆ ಆಗಲಿಲ್ಲ. ಯಾವುದೇ ತರದ ಸಮಸ್ಯೆ ಆಗದಾಗೆ ಅದರ ಒಂದು ಸಂರಕ್ಷಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಈಗ ಒಂದಷ್ಟು ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೊಂಡ್ರೆ ಕೃಷಿಕರ ಬಾಳು ಚೆನ್ನಾಗುತ್ತೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ನೀವು ಏನೆಲ್ಲ ಸಮಗ್ರ ಕೃಷಿಯನ್ನ ಮಾಡಿಕೊಳ್ತಾ ಇದ್ದೀರಿ? ನಾವು ಸಮಗ್ರ ಕೃಷಿ ಅಂತ ಹೇಳಿದ್ರೆ ಮಿಶ್ರ ಬೆಳೆಗಳನ್ನ ಬೆಳಿತಿದೀವಿ. ಅದನಂತರ ಬಿಟ್ಟು ಈ ಭಾಗದಲ್ಲಿ ಬೇರೆ ಏನು ಮಾಡಕ್ ಆಗೋದಿಲ್ಲ. ಅತಿ ಹೆಚ್ಚು ಮಳೆ, ಕಾಡು ಪ್ರಾಣಿಗಳು ಅತಿ ಹೆಚ್ಚು ಕಾಟ ಇಲ್ಲಿ, ಕಾಡು ಕೋಣ, ಆನೆ ದಾಳಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚಿರೋದ್ರಿಂದ ನಾವು ಇದಿಷ್ಟು ತೋಟಗಳನ್ನು ಇಷ್ಟು ಬೌಂಡ್ರಿಗಳಲ್ಲಿ ನಾವು ಕಾಫಿಗಳನ್ನು ಬೆಳಿತಿದೀವಿ. ಅದಿಷ್ಟು ಬಿಟ್ರೆ ಮತ್ತೆ ನಾವು ಯಾವುದೇ ರೀತಿ ಬೇರೆ ಏನು ಮಾಡಕ್ ಆಗ್ತಿಲ್ಲ. ಈ ಭಾಗದಲ್ಲಿ ಕಾಡು ಪ್ರಾಣಿಗಳನ್ನ ಹೇಗೆ ನಾವು ನಿಯಂತ್ರಣ ಮಾಡಬಹುದು? ಇಲ್ಲ, ಈಗ ಸರ್ಕಾರದಿಂದ ಸೋಲಾರ್ ಬೇಲಿಗಳನ್ನ ಅಳವಡಿಸಿದ್ದಾರೆ, ಕಾಡಾನೆಗಳು ಒಳಗೆ ಬರಬಾರ್ದು ಅಂತೇಳಿ. ಆದರೂ ಕೂಡ ಆನೆಗಳು ದಾಳಿ ಆಗ್ತಿದೆ. ಮೂಡಿಗೆರೆ ಅತಿ ಹೆಚ್ಚು ಕಾಡಾನೆ ದಾಳಿಗೆ ಪ್ರದೇಶ ಒಳಗಾಗಿದ್ದಂಥ ಪ್ರದೇಶ, ಅತಿ ಹೆಚ್ಚು ರೈತರನ್ನ ಇಲ್ಲಿ ಬಲಿ ತಗೊಂಡಿದೆ ತೋಟಕ್ಕೋದವ್ರನ್ನ. ಕಾಡಾನೆಗಳು ಮತ್ತೆ ಕಾಡು ಕೋಣಗಳು ಅತಿ ಹೆಚ್ಚು ಕಾಟ. ಅದು ಕಾಡು ಕೋಣ ಒಂದ್ ಕಡೆ ಹೋಯ್ತು ಅಂದ್ರೆ ಒಂದು 1/2 ಎಕರೆ 1 ಎಕರೆ ಪುಡಿಯಾಗಿ ಹೋಗ್ಬಿಡುತ್ತೆ. ಆನೆ ಬಂದು ಪುಡಿ ಮಾಡಿದ್ರೆ 1 ಎಕರೆ 2 ಎಕರೆ ಪುಡಿ ಆಗ್ಬಿಡುತ್ತೆ. ಆ ಸ್ಥಿತಿ ಆಗಿದೆ. ಅರಣ್ಯ ಇಲಾಖೆಯವರು ಹಗಲು ರಾತ್ರಿ ಇಲ್ಲಿ ಶ್ರಮಿಸ್ತಿದ್ದಾರೆ ಆನೆಗಳನ್ನ ಹಿಡಿಯಕ್ಕೆ ಅಂತಲೇ. ಮೂಡಿಗೆರೆ ಒಂದು ಆನೆ ಫೋರ್ಸ್ ಮಾಡ್ಕೊಂಡಿದ್ದಾರೆ, ಸೋಲಾರ್ ಬೇಲಿಗಳು ನಿರ್ಮಾಣ ಮಾಡಿದ್ದಾರೆ, ಆನೆ ಸ್ಥಳಾಂತರ ಮಾಡ್ತಿದ್ದಾರೆ, ಆನೆಗಳನ್ನ ಹಿಡಿತಿದ್ದಾರೆ, ಟೋಟಲಿ ಮಾಡ್ತಿದ್ದಾರೆ. ಆದರೂ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತರಕ ಆ ಕಡೆಯಿಂದ ಈ ಕಡೆಯಿಂದ ಓಡಿಸೋದು, ಆ ಕಡೆಯಿಂದ ಈ ಕಡೆ ಓಡಿಸೋದ್ರಿಂದ ಕಾಡು ಪ್ರಾಣಿಗಳನ್ನ ಕಾಟ ತಡೆಯಕ್ಕಾಗ್ತಾ ಇದೆ. ಈ ದನಕರುಗಳ ಸಾಕಾಣಿಕೆ ಏನಾದ್ರು ಮಾಡ್ತಾ ಇದ್ರೆ ನೀವು? ಇಲ್ಲ, ನಾವು ಫಸ್ಟ್ ಇತ್ತು. ಅನಂತರ ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಗದ್ದೆಗಳಿಲ್ಲ ಈ ಭಾಗದಲ್ಲಿ, ದನಗಳ ಮೇಲೆ ಗದ್ದೆ ಇಲ್ಲ, ಹಾಗಾಗಿ ನಾವು ದನಗಳನ್ನ ಯಾವುದು ಸಾಕ್ತಾ ಇಲ್ಲ. ಗದ್ದೆಗಳು ಏನ್ ಮಾಡ್ತಾ ಇಲ್ವೋ ಅಥವಾ ಏನ್ ಪರಿವರ್ತನೆ ಆಗಿದೆಯಾ ಹೇಗೆ? ಕೆಲವು ಹಾಳು ಬಿಟ್ಟಿದ್ದಾರೆ, ಕೆಲವು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಕೆಲವೆಲ್ಲ ತೋಟಗಳಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಗದ್ದೆಗಳು ಸಂಪೂರ್ಣವಾಗಿ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದಾರೆ. ಬಳಸ್ಕೊಂಡಿದ್ದಾರೆ. ಗದ್ದೆಗಳು ಸಂಪೂರ್ಣ ಪ್ರಮಾಣದಲ್ಲಿ ಈಗ ಅದ್ರ ಸಾಗುವಳಿ ಆಗ್ತಾ ಇಲ್ಲ? ಇಲ್ಲ, ಆಗ್ತಾ ಇಲ್ಲ, ಸಾಗುವಳಿ ಆಗ್ತಾನೆ ಇಲ್ಲ. ಈಗ ಎಲ್ಲೋ ಒಂದು 10% ಜನ ಮಾಡ್ತಿದ್ದಾರೆ ಅವ್ರ ಸ್ವಂತ ಹೊಟ್ಟೆಪಾಡಿಗೆ, ಇನ್ನು ಉಳಿದಿದ್ದೆಲ್ಲ ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ, ತೋಟಗಳಾಗಿ ಪರಿವರ್ತನೆ ಆಗಿದೆ. ಈಗ ಒಟ್ಟಾರೆ ಕೃಷಿ ನಿಮ್ಗೆ ಏನನ್ಸುತ್ತೆ, ಕೃಷಿಯಲ್ಲಿ ನಾವು ಬದುಕನ್ನ ಕಟ್ಕೋಬಹುದು ಅನ್ಸುತ್ತಾ ಇಲ್ವೋ ಹೇಗೆ? ಖಂಡಿತ ನಮ್ಮ ಬದುಕು ಕಟ್ಕೋಬಹುದು, ಸರ್ಕಾರನು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಒಂದೇ ರೀತಿ ನಿರಂತರವಾಗಿ ಈಗ ಪ್ರತಿ ವರ್ಷ ಬೆಲೆ ಕಾಫಿ ಅಥವಾ ಬೇರೆ ಬೇರೆ ಬೆಲೆಗಳು ಬೆಲೆ ಏರ್ದಿದ್ರು ಪರವಾಗಿಲ್ಲ, ಕಡಿಮೆ ಆಗಬಾರದು. ಎರಡನೇದಾಗಿ ಬೆಂಬಲ ಬೆಲೆನ ಸರ್ಕಾರ ಘೋಷಣೆ ಮಾಡಿದ್ರ ಮುಖಾಂತರ ಈ ಒಂದು ರೈತರಿಗೆ ಬೆಂಬಲ ಕೊಟ್ಟರೆ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಅನೇಕ ಯುವಕರು ಕೃಷಿ ಬೇಡ ಅಂತ ಹೋಗಿದ್ದಾರೆ, ಅವರೆಲ್ಲ ವಾಪಸ್ ಬಂದು ಇಲ್ಲಿ ಮತ್ತೆ ಕೃಷಿಗೆ ತೊಡಗಿಸ್ಕೊಂತಾರೆ. ಇಲ್ಲಿ ರೇಟ್ ಇಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ ಎಲ್ಲರೂ ಬೆಂಗಳೂರಿಗೆ ವಲಸೆ ಹೋಗಿದ್ದಾರೆ. ಅದೆಲ್ಲ ನಿಯಂತ್ರಣ ಆಗಿ ಬೆಂಬಲ ಬೆಲೆ ಕೊಟ್ಟರೆ ಸರ್ಕಾರ ಇರದೆ ಈಗ ಕಾಫಿ ರೇಟ್ಗಳಿಗೆ ಸಂಪೂರ್ಣವಾಗಿ ತಕ್ಕ ಮಟ್ಟಿಗಿದ್ರೆ ಸಂಪೂರ್ಣವಾಗಿ ನಾವು ವಾಪಸ್ಸು ಕೃಷಿ ಜೀವನಕ್ಕೆ ಎಲ್ಲರೂ ಬರ್ತಾರೆ. ಈಗ ವಿದ್ಯಾವಂತರಾಗಿದ್ದು ಕೂಡ ಹಳ್ಳಿಯಲ್ಲಿ ಉಳ್ಕೊಂಡು ಕೃಷಿಯನ್ನ ಮಾಡ್ಕೊಂಡು ಬದುಕು ಕಟ್ಕೋಬಹುದು ಅಂತೇಳಿ? ಖಂಡಿತವಾಗ್ಲೂ ಕಟ್ಕೋಬಹುದು. ಎಷ್ಟೋ ಜನ ವ್ಯವಸ್ಥೆಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಕೋವಿಡ್ ನಂತರ ಬೆಂಗಳೂರುಗಳಿಗೆ ವಲಸೆ ಹೋದವರು, ನಾನು ಬರದೇ ಇಲ್ಲ ಗ್ರಾಮಗಳಿಗೆ ಅಂತ ಇದ್ದವರೆಲ್ಲ ವಾಪಸ್ ಈ ಭಾಗಗಳು ಬಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಅದು ಯಶಸ್ವಿನೂ ಆಗಿದ್ದಾರೆ. ಈ ಭಾಗದಲ್ಲಿ ಹೋಮ್ ಸ್ಟೇ ಅತ್ಯಧಿಕ ಹೋಮ್ ಸ್ಟೇ ಭಾಗ ಪ್ರದೇಶ, ಈ ಹೋಮ್ ಸ್ಟೇಗಳನ್ನ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ ವಾಪಸ್ ಕೃಷಿ ಚಟುವಟಿಕೆಗೆ ಬಂದು ಬೇರೆ ಬೇರೆ ತರ ಕೃಷಿ ಚಟುವಟಿಕೆ ಮಾಡ್ಕೊಂಡು ಈ ಭಾಗಗಳಲ್ಲಿ ಸಂಪೂರ್ಣವಾಗಿ ಲಾಭದಾಯಕವಾಗಿದ್ದಾರೆ. ನಿಮಗೂ ಹೋಮ್ ಸ್ಟೇ ಮಾಡುವಂತ ಆಲೋಚನೆ ಇದೆಯಾ ಹೇಗೆ? ಖಂಡಿತವಾಗ್ಲೂ ಇದೆ, ನಾವು ಮಾಡಿಲ್ಲ. ಮುಂದೆ ಏನಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಮಾಡಬೇಕು ಅಂತ ಇದೆ. ಖಂಡಿತ ನೋಡ್ಬೇಕು, ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ. ಪ್ರಕೃತಿ ವಿರುದ್ಧವಾಗಿ ಮಾಡಲ್ಲ, ಪ್ರಕೃತಿಯ ಒಳಗಡೆ ಪರವಾಗಿ ಒಂಥರ ಎಲ್ರಿಗೂ ಒಂಥರ ಮೆಚ್ಚಿಗಾಗಂತ ಒಂದು ಹೋಮ್ ಸ್ಟೇ ಮಾಡಬೇಕು ಅಂತಿದೆ. ಕೃಷಿಯಲ್ಲಿ ಇನ್ನೇನಾದ್ರೂ ಮಾಡಬೇಕು ಅನ್ನೋ ಆಲೋಚನೆ ಇದೆಯಾ ಮುಂದೆ? ಕಾಫಿನೇ ಮತ್ತೆ ಕಂಟಿನ್ಯೂ ಮಾಡಬೇಕು, ಬೇರೆ ಏನು ಆಗಲ್ಲ. ಇಲ್ಲಿ

ನಿನ್ನ ಅಪ್ಪುಗೆಯ ಬಿಸಿಯಲ್ಲಿ ಕರಗಿ ನೀರಾಗಿ ಹರಿಯುವೆನು ನೀ ನರ್ತಿಸುವ ನೆಲದಲ್ಲಿ ನಿನ್ನ ಅಪ್ಪುಗೆಯ ಬಿಸಿಯಲ್ಲಿ ಕರಗಿ ನೀರಾಗಿ ಕರೆಯುವೆನು ನೀ ನರ್ತಿಸುವ ನೆಲದಲ್ಲಿ ನಿನ್ನೋರ ನೋಟಕ್ಕೆ ಪರವಶನಾಗಿ ನಿನ್ನೋರ ನೋಟಕ್ಕೆ ಪರವಶನಾಗಿ ಛಲ್ಲೆಂದು ಝೇಂಕರಿಸುವೆ ನಿನ್ನ ಕಾಲ್ಗೆಜ್ಜೆಯಾಗಿ ನಿನ್ನ ಯೌವನದ ಕ್ಷೇತ್ರದಲ್ಲಿ ವಿಕಸಿಸುವೆ ಸುಮವಾಗಿ ಶಿಲೆಯಿಂದ ಬಾರಗೆ ಗಮವಾ ಮಪಮ್ಮ ನೆರೆಗ